ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಆರೋಗ್ಯ ರಕ್ಷಣೆಯಲ್ಲಿ ಜೀವನ ಶೈಲಿಯ ಪಾತ್ರ, ಈ ಕುರಿತು ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಡಾಕ್ಟರ್ ಶ್ರೀಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಶ್ರೀಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಎನ್ನುವಂಥ ಒಂದು ಮಾತಿದೆ. ಈ ಮಾತನ್ನು ನೀವು ಎಷ್ಟರ ಮಟ್ಟಿಗೆ ಒಪ್ತೀರಿ? ಹೇಗೆ ಇದನ್ನು ನೀವು ವಿಶ್ಲೇಷಣೆ ಮಾಡ್ತೀರಿ? ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವುದು ನಿಜವಾಗಿಯೂ ಸರಿ. ಈ ಆರೋಗ್ಯವನ್ನು ಕಾಪಾಡಬೇಕೆಂದರೆ ನಾವು ನಮ್ಮ ಜೀವನ ಶೈಲಿಯನ್ನು ಆರೋಗ್ಯಕ್ಕೆ ಪೂರಕವಾದ ರೀತಿಯಲ್ಲಿ ನಡೆಸಿಕೊಂಡು ಹೋದರೆ ಇದನ್ನು ನಾವು ತಲುಪಬಹುದು. ಎಂದರೆ ನಾವು ತೆಗೆದುಕೊಳ್ಳುವ ಆಹಾರ, ಮಾಡುವಂತಹ ವಿಹಾರ, ನಮ್ಮ ದಿನಚರ್ಯೆ, ಋತುಚರ್ಯೆ ಇತ್ಯಾದಿಗಳೆಲ್ಲವೂ ಇದರಲ್ಲಿ ಸಹಭಾಗಿಯಾಗುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಜೀವನ ಶೈಲಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. ಇದು ನಮ್ಮ ಆರೋಗ್ಯಕ್ಕೆ ಮಾರಕವಾಗಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ಎಲ್ಲರೂ ಒಪ್ಪುವಂತಹ ಮಾತೆ. ಈ ಜೀವನ ಶೈಲಿ ಅಂದರೆ ಏನು? ಅದು ಹೇಗಿರಬೇಕು? ಜೀವನ ಶೈಲಿ ಅಂದರೆ ಬೆಳಗ್ಗೆ ಮನುಷ್ಯ ಹಾಸಿಗೆಯಿಂದ ಏಳುವುದರಿಂದ ಪ್ರಾರಂಭ ಮಾಡಿ ರಾತ್ರಿ ಮಲಗುವವರೆಗೆ ಅವನು ಅವನ ಮನೆಯಲ್ಲಿ, ಸಮಾಜದಲ್ಲಿ, ತನ್ನ ಕೆಲಸ ಮಾಡುವಂತಹ ಜಾಗದಲ್ಲಿ, ಕಚೇರಿ ಇರ್ಬೋದು ಅಥವಾ ಅವನ ಸ್ವಂತ ಉದ್ದಿಮೆ ಇರ್ಬೋದು, ಇದೆಲ್ಲವುಗಳಲ್ಲಿ ಕೂಡ ಅವ ಯಾವ ರೀತಿ ಇರ್ತಾನೆ ಮತ್ತು ಯಾವ ಆಹಾರವನ್ನು ಸೇವಿಸ್ತಾನೆ, ಯಾವ ಪಾನೀಯವನ್ನು ಕುಡಿತಾನೆ, ಯಾವ ರೀತಿ ಬಟ್ಟೆ ಬರೆಗಳನ್ನು ತೊಡ್ತಾನೆ, ಯಾವ ರೀತಿಯಲ್ಲಿ ಸೌಂದರ್ಯವರ್ಧಕಗಳನ್ನು ಉಪಯೋಗಿಸ್ತಾನೆ, ಇವೆಲ್ಲವನ್ನು ಹೊಂದಿಕೊಂಡು ಈ ಜೀವನ ಶೈಲಿಯನ್ನು ಅವನು ನಡೆಸಿಕೊಂಡು ಹೋದರೆ ಉತ್ತಮವಾದ ಆರೋಗ್ಯ ಬರ್ಬೋದು. ಇದರಲ್ಲಿ ಸ್ವಲ್ಪ ವ್ಯತ್ಯಯ ಆದರೂ ಕೂಡ ಅದು ನಮ್ಮ ಶರೀರದ ಮೇಲೆ ನೇರವಾದ ಪರಿಣಾಮವನ್ನು ಬೀರ್ಬೋದು. ಈಗ ಸಾಂಪ್ರದಾಯಿಕವಾಗಿ ನಮ್ಮ ಜೀವನ ಶೈಲಿ ಇರುವಂತಹದ್ದಕ್ಕೂ ಈಗಿನ ಒಂದು ಬದಲಾವಣೆಗೂ ಯಾವ ರೀತಿಯ ಒಂದು ವ್ಯತ್ಯಾಸ ಆಗಿದೆ ಹಾಗೂ ಯಾವ ರೀತಿಯ ಒಂದು ಅಪಾಯ ಉಂಟಾಗಿದೆ? ನೋಡಿ, ನಾವು ಏಳುವುದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಎಂದರೆ ಬೆಳಗಾಗುವುದಕ್ಕಿಂತ ಒಂದು ತಾಸು ಮೊದಲೇ ಏಳ್ಬೇಕು, ಸೂರ್ಯೋದಯಕ್ಕಿಂತ ಒಂದು ತಾಸು ಮೊದಲೇ ಏಳ್ಬೇಕು. ಬ್ರಾಹ್ಮಿ ಮುಹೂರ್ತೆ ಉತ್ತಿಟ್ಟೆ ಸ್ವಸ್ಥ ರಕ್ಷಾರ್ಥಂ ಆಯುಷಃ ಅಂತ ಆಯುರ್ವೇದ ಶಾಸ್ತ್ರದಲ್ಲಿದೆ. ಸ್ವಸ್ಥ ವ್ಯಕ್ತಿ ತನ್ನ ಆಯುಷ್ಯವನ್ನು, ತನ್ನ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಿದ್ರೆ ಅವ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ಅಂತ ಹೇಳ್ತದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ ನಾವು ಮಲಗುವುದು ರೇಟು, ಏಳುವುದು ಕೂಡ ಲೇಟು, ತಡವಾಗಿ ಮಲಗಿ ತಡವಾಗಿ ಏಳುವುದು. ಇದು ನಮ್ಮ ಪ್ರಥಮವಾಗಿ ನಾವು ತಿದ್ದುಪಡಿ ಮಾಡಬೇಕಾದಂಥ ಒಂದು ಅಂಶ. ಅದರ ಮೇಲೆ ಅವ ಹಲ್ಲು ಉಜ್ಜುವ ಕ್ರಮ, ಅವ ಮೈಗೆ ಎಣ್ಣೆ ಹಚ್ಚಿಕೊಳ್ಳುವುದು, ಸ್ನಾನ ಮಾಡುವುದು ಇತ್ಯಾದಿ ವಿಚಾರಗಳನ್ನು ಕೂಡ ಹೇಳಿದ್ದೇವೆ. ಉದಾಹರಣೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ವಿಚಾರಕ್ಕೆ ಬರೋಣ. ಅಭ್ಯಂಗಂ ಆಚರೇ ನಿತ್ಯಂ ಸ ಜರಾಶ್ರಮ ವಾತಃ ದೃಷ್ಟಿಪ್ರಸಾದ ಪುಷ್ಟಿ ಆಯುಃ ಸ್ವಪ್ನ ಸುತ್ವಕ್ ದಾರ್ಢ್ಯಕೃತ್ ಅಂತ ಹೇಳ್ತಾರೆ. ಅಂದರೆ ಅಭ್ಯಂಗ ಮಾಡಿದ್ದರಿಂದ ಅವನ ನಿತ್ಯವೂ ಅಭ್ಯಂಗ ಮಾಡೋದರಿಂದ ಅವನ ಮುಪ್ಪು ದೂರ ಆಗ್ಬೋದು, ಮೈಯಲ್ಲಿ ಮುಖದಲ್ಲಿ ಬರುವಂತಹ ನೆರಿಗೆಗಳು ಅದು ಮಾಯವಾಗ್ಬೋದು, ದೀರ್ಘವಾದ ಆಯುಷ್ಯ ಬರ್ಬೋದು, ಮತ್ತು ಹಲವಾರು ತೊಂದರೆಗಳಿಂದ ಮುಕ್ತನಾಗ್ಬೋದು, ಉತ್ತಮವಾದ ನಿದ್ದೆ ಬರ್ಬೋದು. ಈ ಎಲ್ಲ ಕಾರಣಗಳಿಂದ ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಅಂತ ಹೇಳ್ತೇವೆ. ಇವತ್ತು ಮೈಗೆ ಎಣ್ಣೆ ಹಚ್ಚೋದು ಬಿಡಿ, ತಲೆಗೆ ಎಣ್ಣೆ ಹಚ್ಚಿಕೊಳ್ಳಲಿಕ್ಕೆ ನಮ್ಮ ಈ ಮುಂದಿನ ಜನರೇಷನ್ವರಿಗೆ, ಈ ಪೀಳಿಗೆಯವರಿಗೆ ಬಹಳಷ್ಟು ಆಲಸ್ಯ. ಇಂಥ ಹಲವಾರು ವಿಚಾರಗಳನ್ನು ನಾನು ಹೇಳ್ಬೋದು. ಅದೇ ರೀತಿಯಲ್ಲಿ ಅದರ ನಂತರ ಹೇಳ್ತೇನೆ, ಅಭ್ಯಂಗ ಆದ ಮೇಲೆ ಸ್ನಾನ ಮಾಡಬೇಕು ಅಂತ. ಸ್ನಾನ ಮಾಡಿದರೆ ಅದು ಏನು ಗುಣ ಕೊಡ್ತಾ ಇದೆ? ಸ್ನಾನ ಮೂಜಾ ಬಲಪ್ರದಂ, ಅದು ತಲೆಗೆ ಬಲವನ್ನು ಕೊಡುತ್ತದೆ, ಇದರಿಂದ ಶರೀರದಕ್ಕೆ ಉಲ್ಲಾಸ ಬರ್ತದೆ, ಕೊಳೆ ನಿವಾರಣೆ ಆಗ್ತದೆ, ಒಂದು ಥರದ ವ್ಯಾಯಾಮ ಇದರಿಂದ ದೊರಕುತ್ತದೆ. ಮತ್ತು ಅಲ್ಲಿ ಕೂಡ ಹೇಳ್ತಾನೆ, ಕುತ್ತಿಗೆಯಿಂದ ಮೇಲಕ್ಕೆ ನೀನು ತಣ್ಣೀರಿನಲ್ಲೇ ಸ್ನಾನ ಮಾಡು, ಕುತ್ತಿಗೆಯಿಂದ ಕೆಳಗಿಗೆ ನೀವು ಬಿಸಿ ನೀರಿನಿಂದ ಸ್ನಾನ ಮಾಡು, ಇದರಿಂದ ನಿನ್ನ ಶರೀರ ದಷ್ಟಪುಷ್ಟವಾಗಿ ಬೆಳೆಯುತ್ತದೆ. ಕುತ್ತಿಗೆಯ ಮೇಲೆ ತಣ್ಣೀರನ್ನು ಹಾಕಿಕೊಂಡ್ರೆ, ಕುತ್ತಿಗೆಯಿಂದ ಮೇಲೆಗೆ ತಲೆಗೆ ತಣ್ಣೀರನ್ನು ಹಾಕಿಕೊಂಡ್ರೆ ನಿಮ್ಮ ಬ್ರೈನ್ನ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತೇವೆ. ನಾವೀಗ ಮಾಡೋದು ಸದ್ಯ ವಿರುದ್ಧ, ತಲೆಗೆ ಬಿಸಿ ನೀರು ಹಾಕೋದು, ಮೈಗೆ ತಣ್ಣೀರು ಹಾಕ್ತಿದ್ರು ತಲೆಗೆ ಒಂದು ಬಿಸಿ ನೀರು ಹಾಕಬೇಕಪ್ಪ, ಇಲ್ಲೇ ಶೀತ ಆಗ್ತದೆ, ಇದು ತಪ್ಪು, ತಲೆಗೆ ತಣ್ಣೀರನ್ನೇ ಹಾಕಬೇಕು. ಈ ಥರದ ಹಲವಾರು ವಿಚಾರಗಳಿವೆ. ಇನ್ನೊಂದು ವಿಚಾರ ನಮ್ಮ ಆಹಾರಕ್ಕೆ ಸಂಬಂಧಪಟ್ಟಂತಹದ್ದು. ವಿಶೇಷವಾಗಿ ನಾವು ಸಿಕ್ಕಿದ್ದನ್ನೆಲ್ಲ ತಿನ್ನುವಂಥದ್ದು ನಮ್ಮ ಹೊಟ್ಟೆ ಅನ್ನುವಂಥದ್ದು ಒಂದು ರೀತಿಯ ಗೂಡಾಣ ಅಥವಾ ಸ್ಟಾಕ್ ರೂಮ್ ಇದ್ದ ಹಾಗೆ ಅಂತ ಹೇಳಿ, ಇದು ಎಷ್ಟರ ಮಟ್ಟಿಗೆ ತಪ್ಪು? ನಮ್ಮ ಆಹಾರದ ಸಾತ್ವಿಕವಾದಂತಹ ಆಹಾರ ಅಂದರೆ ಏನು, ಅದು ಹೇಗಿರಬೇಕು? ಆಹಾರ ಸೇವನೆಯಲ್ಲಿ ನಿಜವಾಗಿ ನಮ್ಮ ಆಹಾರದಲ್ಲಿ ಆರು ರಸಗಳಿವೆ: ಸ್ವಾದು, ಆಮ್ಲ, ಲವಣ, ತಿಕ್ತ, ಕಟು, ಕಷಾಯ. ಅಂದರೆ ಸಿಹಿ, ಹುಳಿ, ಉಪ್ಪು, ಕಹಿ ಮತ್ತು ಖಾರ ಮತ್ತು ಒಗರು. ಈ ಆರು ಥರದ ರಸಗಳಿರುವಂಥ ಆಹಾರವನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು. ಸರ್ವರಸಾಭ್ಯಾಸವನ್ನು ಮಾಡಿದರೆ ಅವನಿಗೆ ಶರೀರ ಒಳ್ಳೆಯದಾಗ್ತದೆ. ಏಕರಸಾಭ್ಯಾಸವನ್ನು ಮಾಡಿದರೆ ಅದು ಹಾಳು. ಉದಾಹರಣೆಗೆ ಸಿಹಿಯನ್ನೇ ಜಾಸ್ತಿ ತಿಂತಾ ಹೋದರೂ ಹಾಳು, ಖಾರವನ್ನು ಜಾಸ್ತಿ ತಿಂದುಕೊಟ್ಟರು ಅದು ಕೂಡ ಹಾಳು, ಹುಳಿಯನ್ನು ಜಾಸ್ತಿ ತಿಂದರೂ ಹಾಳು, ಅಥವಾ ಕಷಾಯ ರಸವನ್ನು ಹೆಚ್ಚು ತಿಂದರೂ ಹಾಳು. ಇದು ಯಾ ಹೇಗೆ ಅಂತ ಒಂದು ಉದಾಹರಣೆ ತಿನ್ನಿ. ಸಿಹಿಯನ್ನು ಜಾಸ್ತಿ ತಿಂತಾ ಹೋದರೆ ಅವನಿಗೆ ಮತ್ತೆ ಸಿಹಿಯೇ ತಿನ್ನಲಿಕ್ಕೆ ಆಗದಂಥ ರೋಗ ಅಂದರೆ ಡಯಾಬಿಟಿಸ್ನಂಥದ್ದು ಬರ್ಬೋದು. ಹುಳಿಯನ್ನು ಜಾಸ್ತಿ ತಿಂತ ಹೋದರೆ ಹೊಟ್ಟೆಯಲ್ಲಿ ಹೈಪರ್ ಎಸಿಡಿಟಿ ಆಗಿ ಹುಳಿಯನ್ನೇ ತಿನ್ನಲಿಕ್ಕೆ ಸಾಧ್ಯ ಆಗದಂತಹ ರೋಗ ಬರ್ಬೋದು. ಉಪ್ಪನ್ನು ಜಾಸ್ತಿ ತಿಂತ ಹೋದರೆ ಅವನಿಗೆ ಬ್ಲಡ್ ಪ್ರೆಷರ್ ಎಲ್ಲ ಜಾಸ್ತಿ ಆಗಿ ಇನ್ನೊಂದು ಉಪ್ಪೇ ಬೇಡ ಅಂತ ಹೇಳುವಂಥ ಸ್ಥಿತಿ ಬರ್ಬೋದು. ಇದೇ ರೀತಿ ಶುಗರನ್ನು ಜಾಸ್ತಿ ತಿಂತ ಹೋದರೆ ಅವನಿಗೆ ಕಾನ್ಸ್ಟಿಪೇಷನ್ ಅಂತದ್ದು ಬರ್ಬೋದು. ಈ ಥರ ಈ ಸ್ವಾದು ಅಮ್ಲ ಲವಣತಿಕ್ತ ಕಟು ಕಷಾಯಗಳನ್ನು ತನ್ನ ತನ್ನ ಶರೀರದ ಗುಣಕ್ಕೆ ಮತ್ತು ಆಯಾಯ ಋತುಮಾನಕ್ಕೆ ಅನುಸಾರವಾಗಿ ಸೇವಿಸಬೇಕು. ಇದಕ್ಕೆ ಋತುಚರ್ಯ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತದೆ. ಸ್ವಲ್ಪ ಇದರ ಬಗ್ಗೆ ವಿವರಣೆ ಕೊಡಿ. ಈಗ ಋತುಚರ್ಯ ಅಂದರೆ ಏನು, ಅದರ ಒಂದು ವಿಶೇಷತೆ ಏನು? ಋತುಗಳು ಇವೆಲ್ಲರೂ ತಿಳಿದ ಹಾಗೆ ಆರು ಥರದ ಋತುಗಳು, ಶಿಶಿರೋ ವಸಂತಶ್ಚಿ ಗ್ರೀಷ್ಮಶ್ಚ ವರ್ಷಾ ಶರದಿ ಹೇಮಂತಹ ಅಂತ ಹೇಳ್ತಾನೆ. ಈ ಆರು ಋತುಗಳಲ್ಲಿ ಚಳಿಗಾಲದಲ್ಲಿ ನಾವು ತಿನ್ನುವಂಥ ಆಹಾರ ಹೇಗಿರಬೇಕು ಅಂದರೆ ಸ್ವಲ್ಪ ಎಣ್ಣೆ ಅಂಶ ಜಿಡ್ಡಿನಂಶ ಇರುವಂಥ ಆಹಾರವನ್ನು ತಿಕೊಂಡ್ರೆ ಕೈಕಾಲು ಒಡೆಯುವುದೆಲ್ಲ ಇರ್ತದೆ. ಹೆಚ್ಚಿನವರು ನೋಡಿರ್ಬೋದು, ಎಲ್ಲರೂ ನಿಮ್ಮ ಆತ್ಮಾವಲೋಕನವನ್ನು ನೀವು ಮಾಡಿ ನೋಡಿ. ಚಳಿಗಾಲದಲ್ಲಿ ಸ್ವಲ್ಪ ಎಣ್ಣೆ ಅಂಶವನ್ನು ಹೆಚ್ಚು ತಿನ್ನುವುದು, ಕಾಲಿಗೆ ಎಣ್ಣೆಯನ್ನು ಹಚ್ಚುವುದು ಇದ್ರೆ ಕಾಲಿನ ಸೀಳುವುದು ಇತ್ಯಾದಿಗಳು ಕಡಿಮೆ ಆಗ್ತದೆ. ಬೇಸಿಗೆ ಕಾಲ ಬಂತು ಅಂತ ಇಟ್ಕೊಳ್ಳುವ, ಗ್ರೀಷ್ಮ ಋತುವಿನಲ್ಲಿ ಆಗ ನಾವು ಉದಾಹರಣೆಗೆ ಎಳ್ನೀರನ್ನು ಕುಡಿಯುವುದು, ಹಣ್ಣುಗಳ ಜ್ಯೂಸನ್ನು ಕುಡಿಯುದು, ಅದನ್ನು ಪುನರ್ಪುಡಿ ಅಂತಹ ಒಂದು ವಸ್ತುಗಳನ್ನು ಜ್ಯೂಸ್ ಮಾಡಿ ಕುಡಿಯುವುದು, ಅಥವಾ ಮಜ್ಜಿಗೆಯನ್ನು ಸೇವನೆ ಮಾಡುವುದು, ನಮ್ಮ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಮಜ್ಜಿಗೆಯನ್ನು ಸೇವನೆ ಮಾಡುವುದು, ಇದೆಲ್ಲ ನಮಗೆ ಉತ್ತಮ ಪೂರಕವಾಗಿ ಬರ್ತದೆ. ಅದರ ಬದಲು ಉದಾಹರಣೆಗೆ ಒಂದು ಶೀತಕಾಲದಲ್ಲಿ ಅಭಿಷಂಧ್ಯಾದ ಆಹಾರ ಮೊಸರನ್ನು ಹೆಚ್ಚು ತಕ್ಕೊಳ್ಳುವುದು, ಇದು ಹಾಳು. ಬೇಸಿಗೆ ಬಂತು, ಆಲ್ಕೋಹಾಲನ್ನು ಹೆಚ್ಚು ಕುಡಿಯುವುದು, ಅದು ಹಾಳು. ಹೀಗೆ ಆಯಾಯ ಕಾಲಕ್ಕೆ ಅನುಸಾರವಾಗಿ ಆಹಾರವನ್ನು ನಾವು ಸೇವಿಸಬೇಕು. ಈ ಇತ್ತೀಚಿನ ವರ್ಷಗಳಲ್ಲಿ ಈ ರೆಡಿಮೇಡ್ ಅಥವಾ ಪ್ಯಾಕ್ಡ್ ಫುಡ್ ಅಂತ ಹೇಳ್ತೀವಿ ಅಥವಾ ಫಾಸ್ಟ್ ಫುಡ್ ಅಂತ ಹೇಳಿ, ಇದರ ಒಂದು ಸೇವನೆ ನಮ್ಮ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ? ಪ್ಯಾಕ್ ಫುಡ್ನಲ್ಲಿ ಮುಖ್ಯವಾಗಿ ಅದನ್ನೊಂದು ಅದಕ್ಕೆ ಹಾಕುವಂತಹ ರುಚಿಗೆ ಬರಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳು ಒಂದು, ಎರಡನೇದು ಪ್ರಿಸರ್ವೇಟಿವ್ಸ್. ಈ ಎರಡು ವಸ್ತುಗಳು ಕೂಡ ನಮಗೆ ಬಹಳಷ್ಟು ತೊಂದರೆ ಕೊಡುವಂಥದ್ದು. ಕುರ್ಕುರೆ ಇರ್ಬೋದು, ಲೇಸ್ ಇರ್ಬೋದು, ಅಂತಹ ಎಷ್ಟೋ ವಸ್ತುಗಳು ನಾವು ಮಾರ್ಕೆಟಲ್ಲಿ ಇರುತ್ತಿದ್ದೆ. ಇದು ಮಾತ್ರವಲ್ಲ, ಇದನ್ನು ತಯಾರು ಮಾಡುವಂಥ ರೀತಿ, ಅದಕ್ಕೆ ಉಪಯೋಗಿಸುವಂಥ ತೈಲಗಳು, ಎಣ್ಣೆಗಳು, ಎಣ್ಣೆಗಳಲ್ಲಿ ನಾವು ಬಹಳಷ್ಟು ಜಾಗ್ರತೆ ವಹಿಸಬೇಕು. ಇವತ್ತು ಎಣ್ಣೆಗಳೆಲ್ಲವೂ ಕಲಬೆರಕೆ ಆಗಿಸುತ್ತದೆ, ಕಲಬೆರಕೆಯಾದ ಎಣ್ಣೆಯಲ್ಲೇ ಇದನ್ನು ಹುರಿಯುವುದು, ಅಂಥ ವಸ್ತುವನ್ನು ಪ್ರಿಸರ್ವೇಟಿವ್ ಆಗಿ ಇಡುವುದು, ಆ ವಸ್ತು ಹಾಳಾಗಬಾರ್ದು ಅಂತ ಇಟ್ಕೊಳ್ಳೋದು. ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ, ನಾವು ಪೇಟೆಯಿಂದ ಒಂದು ಮಾವಿನ ಹಣ್ಣು ತಂದಿಟ್ಟರೆ ಅದು ಒಂದು ವಾರ ಆದರೂ ಹಾಳಾಗುವುದಿಲ್ಲ. ಹಾಳಾಗಬೇಕಾದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳಿಬೇಕು, ಬ್ಯಾಕ್ಟೀರಿಯಾಕ್ಕೆ ಕೂಡ ಅದು ಬೆಳಿಲಿಕ್ಕೆ ಬಿಡುವುದಿಲ್ಲ, ಅಷ್ಟು ವಿಷಾದಲ್ಲಿದೆ. ಹಿಂದಿನ ಕಾಲದಲ್ಲಿ ಮಾವಿನ ಹಣ್ಣು, ಇವತ್ತು ಮಾವಿನ ಹಣ್ಣು ತೆಗೆದ್ರೆ ನಾಳೆ ತಿಂದು ಬಿಡಬೇಕು, ನಾಡ್ದಿಗೆ ಹೋಗೋದಕ್ಕೆ ಹುಳ ಆಯ್ತದಲ್ಲಿ, ಇವತ್ತು ಒಂದು ವಾರ ಇಟ್ಟು ಹುಳ ಆಗುವುದಿಲ್ಲ ಎಂದರೆ ಅದು ಹಣ್ಣು ಆಗುವುದಿಲ್ಲ. ಇದು ವಿಶೇಷವಾದರೆ ಇದನ್ನು ಬಿಡುವುದಿಲ್ಲ, ಅದರ ಸ್ವಾಭಾವಿಕ ಸ್ಥಿತಿ ಅಥವಾ ನ್ಯಾಚುರಲ್ ಕಂಡೀಷನನ್ನು ನಾವು ಆಲ್ಟರ್ ಮಾಡಿ ವಿಷ ಹಾಕಿ ಮಾರಾಟಕ್ಕೆ ಅದನ್ನು ಮಾಡೋದು, ತಿನ್ನಲಿಕ್ಕೆ ಮಾಡೋದಲ್ಲ, ಅದು ಅದನ್ನು ಮಾರಾಟಕ್ಕೆ ಮಾಡೋದು. ಅಂಥದ್ದನ್ನು ನಾವು ಅವಾಯ್ಡ್ ಮಾಡಬೇಕು, ಬಿಡಬೇಕು. ಅಂತಹ ಸ್ಥಿತಿಗಳು ಎಷ್ಟೋ ಇವೆ. ಅದೇ ರೀತಿ ಹಾಲು, ಹಾಲನ್ನು ಕರಿಬೇಕು, ಕುದಿಸಬೇಕು, ಕುಡಿಬೇಕು. ಅದು ಬಿಟ್ಟು ಈಗ ಒಂದು ವಾರ, ಎರಡು ವಾರ, ಮೂರು ವಾರ, ನಾಲ್ಕು ವಾರ, ಇದಕ್ಕೆ ಬೇರೆ ಬೇರೆ ಟೆಕ್ನಾಲಜಿ ಬಂದಿದೆ, ನಾವು ಇಟ್ಟುಕೊಳ್ತೇವೆ ಅಂತ ಹೇಳ್ತಾರೆ. ಆದರೆ ಅದು ಒಳ್ಳೆಯದಲ್ಲ, ಯಾಕೆಂದರೆ ಹಾಲಿನನ್ನು ಹಾಳಾಗದೆ ಇರುವಂಥ ಒಂದು ಕೆಮಿಕಲ್ ಅದಕ್ಕೆ ಹಾಕಿದರೆ ಅದು ನಮ್ಮ ಹೊಟ್ಟೆ ಒಳಗೆ ಹೋದರೂ ಹಾಕಿ ಅಲ್ಲಿಯೂ ಅದು ಪಚನ ಆಗುವುದಿಲ್ಲ, ಶರೀರಕ್ಕೆ ಅದು ಅಬ್ಸಾರ್ಬ್ ಆಗುವುದಿಲ್ಲ, ಅದನ್ನು ಸಿಕ್ಕಬೇಕಂತ ಕ್ಯಾಲ್ಸಿಯಂ ನಮಗೆ ಸಿಕ್ಕುವುದಿಲ್ಲ. ಹೀಗೆ ಸಿಕ್ಕದಿದ್ದರೆ ಹಾಲು ಕುಡಿದರೂ ನಮಗೆ ಅದು ಕುಡಿದ್ರೆ ಪ್ರಯೋಜನ ಬರುವುದಿಲ್ಲ. ಈ ತರವಾದಂಥ ಆಹಾರ ಸೇವನೆ ಬಹಳಷ್ಟು ಹಾಳು. ಈ ಆಹಾರದ ಬಗ್ಗೆ ಮಾತನಾಡಬೇಕಿದ್ರೆ ಸಾತ್ವಿಕ ಸಾವಯವ ಆಹಾರವನ್ನೇ ಸೇವಿಸಬೇಕು, ಅದರಲ್ಲೂ ಕೂಡ ನಾವೇ ಸ್ವಂತ ಬೆಳೆದ್ರೆ ಬಹಳಷ್ಟು ಒಳ್ಳೆಯದು ಅಂತ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ? ಇದು ಶೇಕಡ ನೂರಕ್ಕೆ ನೂರು ಕೂಡ ಸತ್ಯ. ನಾವೆಲ್ಲ ಏನು ಮಾಡೋದಂದ್ರೆ ಸ್ವಂತ ನಮಗೆ ಬೇಕಾದಂಥ ತರಕಾರಿ ಇರ್ಬೋದು ಅಥವಾ ಹಣ್ಣು ಹಂಪಲುಗಳಿರ್ಬೋದು, ಸಾಧ್ಯವಾದಷ್ಟು ಆಹಾರ ವಸ್ತುಗಳನ್ನು ನಾವೇ ಬೆಳಿತೇವೆ. ಮಾರಾಟ ಮಾಡುವ ಏನು ಮಾಡ್ತಾನೆ ಅಂತ ಹೇಳಿದರೆ ಅವನಿಗೆ ಈಲ್ಡ್ ಜಾಸ್ತಿ ಬರುವುದು ಅವನ ಇಂಟೆನ್ಷನ್. ಅದು ಕಮರ್ಷಿಯಲ್ ಕ್ರಾಪು. ಈ ಫುಡ್ ಕ್ರಾಪನ್ನು ಕಮರ್ಷಿಯಲ್ ಕ್ರಾಪ್ ಆಗಿ ಯಾವಾಗ ಚೇಂಜ್ ಮಾಡಿದ್ರೋ ಆಗ ನಮಗೆ ತೊಂದರೆ ಆಯಿತು. ಮೊದಲೆಲ್ಲ ಈ ಫುಡ್ ಕ್ರಾಪ್ಗಳು ಯಾವುದು ಕಮರ್ಷಿಯಲ್ ಅಲ್ಲ. ನಮ್ಮ ಸಣ್ಣ ವಯಸ್ಸಿನಲ್ಲಿ ನಾವು ನೋಡಿದ್ದೇವೆ, ಯಾವ ಅಂಗಡಿಯಲ್ಲಿಯೂ ತರಕಾರಿ ಇಲ್ಲ ನಮ್ಮೂರಲ್ಲಿ, ಎಲ್ಲರೂ ಅವರು ಬೆಳೆಸಿಕೊಂಡಿದ್ದು. ಇವತ್ತು ಎಲ್ಲ ಮನೆಯಲ್ಲಿ ಕೂಡ ತರಕಾರಿ ಬೆಳೆಸುವುದಿಲ್ಲ, ಅಂಗಡಿಯಿಂದ ತಿನ್ನುವುದು, ಯಾರು ದನ ಸಾಕುವುದಿಲ್ಲ, ಅಲ್ಲಿಂದ ಹಾಲು ತಂದು ಕುಡಿಯುವುದು, ಯಾರು ಹಣ್ಣು ಹಂಪಲನ್ನು ಬೆಳೆಸುವುದಿಲ್ಲ, ಪೇಟೆ ಹಣ್ಣುಗಳನ್ನು ತಿನ್ನುವುದು. ಇದೇ ನಮಗೆ ಆದಂಥದ್ದು. ಈ ಪ್ರಿಸರ್ವೇಟಿವ್ಸ್ ಮತ್ತು ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ಗಳನ್ನು ಉಪಯೋಗ ಮಾಡಿದ್ದರಿಂದ ಈ ಹಣ್ಣು ಹಾಳಲ್ಲ. ಉದಾಹರಣೆಗೆ ಕ್ಯಾಬೇಜ್ ಹಾಳು ಅಂತ ಹೇಳ್ತಾರೆ, ಕ್ಯಾಬೇಜ್ ಹಾಳಲ್ಲ ಒಳ್ಳೆಯದೆ, ಟೊಮೆಟೊ ಹಾಳಲ್ಲ ಒಳ್ಳೆಯದೆ, ಪ್ಯೂನಿಕಾ ಗ್ರೆನೇಟಮ್ ಅಥವಾ ದಾಳಿಂಬೆ ಇದು ಹಾಳಲ್ಲ ಒಳ್ಳೆಯದೆ. ಅದು ಇವುಗಳಿಗೆ ಎಲ್ಲದಕ್ಕೂ ಹಾಕುವಂಥ ಕೆಮಿಕಲ್ಸ್, ಹಾಕುವಂಥ ಫರ್ಟಿಲೈಸರ್ ವಿಷವಸ್ತುಗಳು ಮತ್ತು ಅದಕ್ಕೆ ರಾಸಾಯನಿಕಗಳು. ಈ ರಾಸಾಯನಿಕ ಮುಕ್ತ ಮತ್ತು ವಿಷಮುಕ್ತವಾದಂಥ ಆಹಾರ ನಮಗೆ ಯಾವಾಗ ಸಿಗ್ತದೋ ಆಗ ನಮ್ಮ ಶರೀರ ಆರೋಗ್ಯ ಉತ್ತಮವಾಗುವುದು. ಪ್ರಿವೆನ್ಷನ್ ಬರಬೇಕಿದ್ರೆ ಅದಾಗಬೇಕು. ನಾವು ಹಣ್ಣುಗಳನ್ನು ತಿನ್ನುವುದು, ವಿಟಮಿನ್ ಸಿ ಸಿಕ್ಕಲಿ ಅಂತ ತಿನ್ನುವುದು. ಈಗ ಉದಾಹರಣೆಗೆ ಕಿತ್ತಳೆಯನ್ನು, ಕಿತ್ತಳೆಗೆ ಬೇಕಾದಷ್ಟು ಮದ್ದು ಬಿಟ್ಟಿರ್ತಾರೆ. ನಮಗೆ ವಿಟಮಿನ್ ಸಿ ಸಿಕ್ಕುವುದರಿಂದ ಹೆಚ್ಚು ಪದ್ರ ಅದರಿಂದ ಆಗ್ತದೆ. ಇಂಥ ಉದಾಹರಣೆ ನೆಲ್ಲಿಕಾಯಿ, ನಮ್ಮ ಊರಿನಲ್ಲಿ ಬೆಳೆದಂಥ ನೆಲ್ಲಿಕಾಯಿ ನಾವು ತಿನ್ನುವುದಿಲ್ಲ, ನಾವು ಎಲ್ಲಿಯೋ ಬೆಳೆದಂದ್ರೆ ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆದಂದ್ರೆ ನಾವು ತಿಂತೇವೆ. ಇದರಿಂದ ನಮಗೆ ಬೇಕಾದಷ್ಟು ವಸ್ತುಗಳು ಸಿಗುವುದು ಖಂಡಿತ ಸಾಧ್ಯ ಇಲ್ಲ. ಈ ಹಣ್ಣು ಹಂಪಲಿನ ಬಗ್ಗೆ ಮಾತನಾಡುವಾಗ ನಾವು ಹೇಳುವಂತಹದ್ದು ಸ್ಥಳೀಯವಾಗಿ ಸಿಗುವಂತಹದ್ದು, ಜೊತೆಗೆ ಒಂದು ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಸಿಗುವಂತಹ ಹಣ್ಣನ್ನೇ ಉಪಯೋಗಿಸಬೇಕು ಅಂತ. ಅದರ ಬದಲಿಗೆ ವರ್ಷ ಪೂರ್ತಿ ಹಣ್ಣು ತಿನ್ನಬೇಕು, ಆ್ಯಪಲ್ ತಿನ್ನಬೇಕು, 365 ದಿವಸವೂ ಕೂಡ ತಿನ್ನಬೇಕು ಅನ್ನೋಂಥ ಒಂದು ವಿಚಾರ, ಇದರಿಂದಾಗಿ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಹಾನಿ ಆಗ್ತಾ ಇದೆ? ಇದು ನೀವು ಹೇಳಿದ್ದು ಅಕ್ಷರಶಃ ಸಾರಿ. ಯಾಕೆಂದರೆ ನಮ್ಮ ಊರಿನಲ್ಲಿ ಬೆಳೆಯುವ ಹಣ್ಣುಗಳ ಬಗ್ಗೆ ನಮಗೆ ಅಸಡ್ಡೆ. ನಮ್ಮ ಊರಲ್ಲಿ ಪೇರಳೆ ಹಣ್ಣು ಸಿಗ್ತದೆ, ಅದರಲ್ಲಿ ಬೇಕಾದಂಥ ಲ್ಯಾಕ್ಸಿಯೇಟಿವ್ ವರ್ಕ್ ಅದು ಮಾಡ್ತದೆ, ಅದನ್ನು ತಿನ್ಬೋದು. ಬಾಳೆಹಣ್ಣಿನಲ್ಲಿ ಇದೆ, ಲ್ಯಾಕ್ಸಿಯೇಟಿವ್ ವರ್ಕ್ ಮಾಡ್ತದೆ, ಡೈಜೆಷನ್ ಮಾಡ್ತದೆ, ಅದನ್ನು ತಿನ್ಬೋದು. ಇದನ್ನು ಬಿಟ್ಟು ನಾವು ಯಾವುದೋ ಊರಿನಲ್ಲಿ ಬೆಳೆದ, ಯಾವುದೋ ಸಮಯದಲ್ಲಿ ಬೆಳೆದ, ಯಾವುದೋ ರೀತಿಯಲ್ಲಿ ಬೆಳೆದಂತಹ ದ್ರಾಕ್ಷಿಯಾದಿ ಹಣ್ಣುಗಳನ್ನು ತಿನ್ನಬೇಕಾದ ಅಗತ್ಯ ಇಲ್ಲ. ಬಾಳೆಹಣ್ಣನ್ನು ತಿನ್ಬೋದು, ಬಹಳಷ್ಟು ವೆರೈಟೀಸ್ ಬಾಳೆಹಣ್ಣಿನಲ್ಲಿ ನಮಗಿದೆ. ಬೇಕಾದಷ್ಟು ಪೊಟ್ಯಾಸಿಯಂ ಅಂಶ ಇದೆ, ಬೇಕಾದಷ್ಟು ವಿಟಮಿನ್ಸ್ ಇದೆ. ಇಂಥ ಹಣ್ಣನ್ನು ತಿನ್ನುವುದನ್ನು ನಾವು ಸ್ವಲ್ಪ ದೂರ ಮಾಡ್ತೇವೆ. ದೂರದಿಂದ ತಂದದನ್ನು ನಾವು ತಿಂತೇವೆ. ದೂರದ ಬೆಟ್ಟ ನುಣ್ಣಗೆ ಹೇಳಿದಾಗೆ ನಮಗೆ ಯಾವುದೋ ಊರಲ್ಲಿ ಬೆಳೆದ ಗ್ರೇಪ್ಸು, ಯಾವುದೋ ಊರಲ್ಲಿ ಬೆಳೆದಂತಹ ಬೇರೆ ಬೇರೆ ವಸ್ತುಗಳು, ಪರ್ಸಿಮೋನ್ ಅಂತ ಹಣ್ಣು ಸಿಗ್ತದೆ ಈಗ, ಮತ್ತೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಹಣ್ಣುಗಳು ಸಿಗ್ತದೆ. ಅಲ್ಲಿಯ ಚೆಸ್ಟ್ ನಟ್ ಸಿಗ್ತದೆ, ಅಲ್ಲಿ ಇನ್ನೊಂದು ಸಿಗ್ತದೆ, ನನಗೆ ನಾನು ಅದನ್ನು ತಂತಿಂತೇನೆ ಅಂತ ಹೇಳಿ ನೋಡಿದ್ದಾರೆ. ಗ್ರೇಪ್ಸ್ ಅಲ್ಲಿ ಅದು ಖರ್ಜೂರ ಸೌದಿ ಅರೇಬಿಯದ್ದು ಅದೆಲ್ಲ ಒಳ್ಳೆ, ನಿಜವಾಗಿ ಅಗತ್ಯ ಇಲ್ಲ. ನಮ್ಮ ಊರಿನಲ್ಲಿ ಬೆಳೆಯುವಂತಹ ಹಣ್ಣುಗಳಲ್ಲಿ ಮಲ್ಬರಿ ಹಣ್ಣಿರ್ಬೋದು, ಬಾಳೆಹಣ್ಣು ಇರ್ಬೋದು, ಪೇರಳೆ ಇರ್ಬೋದು, ನೇರಳೆ ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು, ಇಂಥ ಎಲ್ಲ ಹಣ್ಣುಗಳು ನಮ್ಮ ಊರಿನಲ್ಲಿ ಬೆಳೆದದ್ದನ್ನು ನಾವು ತಿನ್ನಬೇಕು. ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಇದನ್ನೇ ಹೇಳ್ತದೆ, ಔಷಧ ಮತ್ತು ಆಹಾರ ಎರಡೂ ನೀನು ಸ್ಥಳೀಯವಾಗಿ ಸಿಕ್ಕಿದ್ದನ್ನು ನಮಗೆ ಬೇಕಾದನ್ನು ನಾವು ಸೇವಿಸಬೇಕು. ಅದು ಬಿಟ್ಟು ಯಾವುದೋ ಊರಿನಲ್ಲಿ ಅವತ್ತಿಂತ ಅಂತ ನಾವು ತಿಂದರೆ ಆಗೋದಿಲ್ಲ. ನೀವು ಸಾಧಾರಣವಾಗಿ ನೋಡಿ, ನೀವು ಇಲ್ಲಿಂದ ಉತ್ತರ ಭಾರತಕ್ಕೆ ಹೋದಾಗ ಸಾಸಿವೆ ಎಣ್ಣೆಯಲ್ಲಿ ಫುಡ್ ತಯಾರು ಮಾಡಿಕೊಳ್ತಾರೆ, ನಮಗೆ ಅದು ಹೋಗುತ್ತದೆ. ನಾವು ನಮ್ಮಲ್ಲಿ ಬಂದು ಸಾಸಿವೆ ಎಣ್ಣೆಯಲ್ಲಿ ತಿನ್ನಿ, ನಿಮ್ಮ ಶರೀರಕ್ಕೆ ಅದು ಒಗ್ಗುವುದೇ ಇಲ್ಲ. ಇದನ್ನು ನಮ್ಮ ಆಲೋಚನೆ ಮಾಡಬೇಕು. ಇನ್ನೊಂದು ವಿಚಾರ ಈ ದ್ರವಾಹಾರಕ್ಕೆ ಸಂಬಂಧಪಟ್ಟಂತಹದ್ದು, ವಿಶೇಷವಾಗಿ ದ್ರವ ರೂಪದ ರಸದ ರೂಪದಲ್ಲಿರಬಹುದು ಅಥವಾ ನೀರಿನ ಅಂಶ ಇರಬಹುದು, ನಮ್ಮ ದೇಹಕ್ಕೆ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ? ದ್ರವಾಹಾರದ ಅಗತ್ಯ ನಮಗೆ ತುಂಬಾನೇ ಇದೆ. ಇದಕ್ಕೆ ನಾವು ಬರೀ ಒಂದು ಪೇಟೆಯಲ್ಲಿ ಸಿಕ್ಕುವಂಥ ಕೊಕ್ಕೋಗೋಲ್ ಆಗಿರ್ಬೋದು ಅಥವಾ ಸ್ಪ್ರೈಟ್ ಇರ್ಬೋದು ಅಥವಾ ಅಂತ ಹಲವಾರು, ನಾನು ಯಾವುದೇ ಬ್ರ್ಯಾಂಡನ್ನು ನಾನು ಟೀಕೆ ಮಾಡಿದ್ರು, ಯಾವುದೇ ಥರದ ಪ್ಯಾಕಡ್ ಫುಡ್, ಪ್ಯಾಕಡ್ ಜ್ಯೂಸ್, ಇದನ್ನು ನಾವು ಕುಡಿಯುವುದನ್ನು ಬಿಟ್ಟು ನಮ್ಮ ಸ್ಥಳೀಯವಾಗಿರುವಂಥ ಮಜ್ಜಿಗೆ ಇರ್ಬೋದು, ನಮ್ಮಲ್ಲಿ ಸಿಗುವ ಪುನರ್ಪುಳಿಯ ರಸ ಇರ್ಬೋದು, ನಿಂಬೆ ರಸ ಇರ್ಬೋದು, ಎಳನೀರು ಇರ್ಬೋದು, ಇದನ್ನೆಲ್ಲ ಬೇಕಾದಷ್ಟು ನಿಮಗೆ ಕುಡಿಬೋದು. ಯಾಕೆ ಅಂತ ಹೇಳಿದರೆ ಈ ಪ್ರಿಸರ್ವೇಷನ್ ಮಾಡಿದ್ದು ಯಾವುದೋ ತಯಾರಾಗದ ಆಹಾರ, ಎಲ್ಲಿಯೋ ತಯಾರಾದ ಆಹಾರ, ಅದಕ್ಕೆ ಎಂಥ ನೀರನ್ನು ಉಪಯೋಗಿಸ್ತಾರೆ ನಮಗೆ ಗೊತ್ತಿಲ್ಲ, ಎಂಥ ಪ್ರಿಸರ್ವೇಟಿವ್ ಹಾಕ್ತಾರೆ ಅಂತ ಗೊತ್ತಿಲ್ಲ, ಎಷ್ಟು ಮೆಜರ್ಸ್ ತಗೊಳ್ತಾರೆ ಅದಕ್ಕೆ, ಆಂಟಿಸೆಪ್ಟಿಕ್ ಮೆಜರ್ಸು, ಎಸೆಪ್ಟಿಕ್ ಮೆಜರ್ಸು ಅದಕ್ಕೆ ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಇಂಥದನ್ನು ತಿನ್ನುವ ಬದಲು ನಮ್ಮಲ್ಲಿ ಇರುವುದನ್ನು ನಾವು ತಿನ್ನಬೇಕು. ಎಷ್ಟು ಪ್ರಮಾಣ ತಿನ್ನಬೇಕು ಅಂದರೆ ಆಯಾಯ ಕಾಲಮಾನಕ್ಕೆ ಅನುಸಾರವಾಗಿ ತಿನ್ನಬೇಕು. ಇದನ್ನು ನಾವು ಶ್ರುತಿಯರಿಯಲ್ಲಿ ಹೇಳಿದು, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಕೊಡ್ತಿರೋ ತೊಂದರೆ ಇಲ್ಲ, ಬೇಸಿಗೆ ಬರುವಾಗ ನಮಗೆ ಬೆವರಿನ ರೂಪದಲ್ಲಿ ನಮ್ಮ ಶರೀರದಿಂದ ನೀರಿನಂಶ ಹೆಚ್ಚು ಹೆಚ್ಚು ಹೊರಗೆ ಹೋಗ್ತಾ ಇರುವಾಗ ನಾವು ಹೆಚ್ಚು ಹೆಚ್ಚು ನೀರನ್ನು ಸಿಗ್ತದೆ. ಇದು ಕನಿಷ್ಠ ಪಕ್ಷ ಬೇಸಿಗೆ ಕಾಲದಲ್ಲಿ 3 ಲೀಟರ್ ನಟ್ಕೊಡಬೇಕಾಗ್ತದೆ. ಆದರೆ ಇದರಲ್ಲಿ ವಿಶೇಷ ಅಂದರೆ ಆಯುರ್ವೇದದ ಬ್ಯೂಟಿ ನಾನು ಹೇಳ್ತೇನೆ, ಬಾಯಾರಿಕೆ ಆಗುವುದಕ್ಕೆ ಒಳ್ಳೆಯ ಔಷಧ ಯಾವುದು ಅಂತ ಕೇಳ್ತಾನೆ. ಆಗ ಹೇಳ್ತೇನೆ, ತ್ರಿಷಿ ಜಲಂ ಮೃದ್ಭಷ್ಟಲು ಅಷ್ಟೋದ್ಭವಂ ಅಂತ ಹೇಳ್ತಾನೆ ಅಷ್ಟಾಂಗದಲ್ಲಿ. ಬಾಯಾರಿಕೆ ಆಗುವಲ್ಲಿ ಒಳ್ಳೆಯ ಔಷಧ ಯಾವುದಂದರೆ ನೀರು. ಅದನ್ನು ಏನು ಮಾಡಬೇಕು ಅಂತ ಹೇಳಿ, ನೀರನ್ನೊಂದು ಪಾತ್ರದಲ್ಲಿ ಇಟ್ಟು ಒಂದು ಮಣ್ಣಿನ ಹೆಂಟೆಯನ್ನು ತೆಕ್ಕೊಂಡು ಅದನ್ನು ಬೆಂಕಿಯಲ್ಲಿಟ್ಟು ಬಿಸಿ ಮಾಡಿ ಆ ಹೆಂಟೆಯನ್ನು ನೀರಿಗೆ ಅದ್ದಿ ತೆಗೆದು ಆ ನೀರನ್ನು ಕುಡಿಬೇಕು ಅಂತ ಹೇಳ್ತೇವೆ. ಬಹಳಷ್ಟೊಂದು ಸೈಂಟಿಫಿಕ್ ಆದಂಥ ವಿಚಾರವನ್ನು, ಆ ಮಣ್ಣಿನ ಹೆಂಟೆಯಲ್ಲಿ ಇರತಕ್ಕಂಥ ಕೆಲವು ಖನಿಜದ ಅಂಶಗಳು ನೀರಿಗೆ ಸೇರ್ತದೆ, ನಾವು ಇವತ್ತು ಮಿನರಲ್ ವಾಟರ್ ಅಂತ ಹೇಳುವ ಆ ಕಾನ್ಸೆಪ್ಟನ್ನು ಅಷ್ಟಾಂಗ ಹೃದಯದಲ್ಲಿ ವಾಗ್ಭಟಾಚಾರ್ಯರು ಆ ಕಾಲದಲ್ಲಿ ಹೇಳ್ತಾರೆ. ಅಗ್ರಿ ಔಷಧ ಅಂತ ಹೇಳ್ತೇನೆ, ಒಂದು 56 ಔಷಧಗಳನ್ನು ಅದರಲ್ಲಿ ಹೇಳ್ತಾನೆ. ಬಾಯಾರಿಕೆಗೆ ಒಳ್ಳೇದು ಯಾವುದಂತ ಶಿಷ್ಯ ಕೇಳುವಾಗ ಗುರು ಹೇಳ್ತಾನೆ, ತ್ರಿಷಿ ಜಲಂ ಉದ್ಭೃಷ್ಟ ಲೋಟೋದ್ಭವಂ ಅಂತ ಅಷ್ಟು ಚೆನ್ನಾಗಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಒಬ್ಬನಿಗೆ ವಾಂತಿ ಆಗ್ತಾ ಇದೆ, ಏನು ಕೊಡಬೇಕು ಅಂತ ಕೇಳುವಾಗ ಹೇಳ್ತೇನೆ, ರಾಜ ಅಶ್ಚರ್ಧಿಸು, ಎಲ್ಲ ಥರದ ವಾಂತಿಗೆ ಹುದಲನ್ನು ಬೇಯಿಸಿ ಅದರ ನೀರನ್ನು ತೆಗೆದು ನೀವು ಕುಡಿಸಿ ಅಂತ. ಎಷ್ಟು ಅರ್ಥಪೂರ್ಣವಾದ ಮಾತಂದ್ರೆ ಅಲ್ಲಿ ಮತ್ತೆ ವಾಪಸ್ ಹೇಳ್ತಾನೆ, ಹುದಲು ಸಿಕ್ಕದಿದ್ರೆ ಏನು ಮಾಡಬೇಕು ಆಗ ಹೇಳ್ತೇನೆ, ಅಕ್ಕಿಯನ್ನು ಹುರಿದು ಅದನ್ನು ಬೇಯಿಸಿ ಅದರ ನೀರನ್ನು ಕುಡಿಯಿರಿ. ರಾಜೇರ್ವ ಬೃಷ್ಟೈ ತಂಡುಲ ಈ ಸಿದ್ಧ ಮಂಡ ರಾಜ ಮಂಡ ಅಂತ ಹೇಳ್ತಾನೆ. ರಾಜ ಸಿಕ್ಕಿದ್ರೆ ಅಕ್ಕಿಯನ್ನು ಹುರಿದು ಅದನ್ನು ಬೇಯಿಸಿ ಅದರ ತಿಳಿಯನ್ನು ತೆಗೆದು ಕುಡಿ ಅಂತ ಹೇಳ್ತಾನೆ. ಅಂದ್ರೆ ಅಷ್ಟು ಸೈಂಟಿಫಿಕ್ ಆಗಿ ಅವರು ಅದರ ಬಗ್ಗೆ ಗಮನ ಕೊಟ್ಟಿದ್ದಾರೆ, ವರ್ಣಿಸಿದ್ದಾರೆ. ಆದರೆ ನಮಗೆ ಇದು ಗೊತ್ತಿಲ್ಲ. ಬೇಸಿಗೆಯಲ್ಲಿ ಹೆಚ್ಚು ವಿಶೇಷವಾಗಿ ಹೆಚ್ಚು ಬೆವರುವಂತಹ ಒಂದು ಸಂದರ್ಭ, ಹಾಗಾಗಿ ನೀರಿನ ಪ್ರಮಾಣ ಜಾಸ್ತಿ ಕುಡಿಬೇಕು ಅಂತ. ಇತ್ತೀಚಿನ ವರ್ಷಗಳಲ್ಲಿ ನೀರು ಕುಡಿಯಲಿಕ್ಕೂ ಯಾರಿಗೂ ಕೂಡ ತಾಳ್ಮೆ ಇಲ್ಲ, ನೀರಿನ ಉಪಯೋಗ ಕೂಡ ಕಡಿಮೆ ಆಗ್ತಾ ಇದೆ. ಇದರಿಂದ ಏನೇನು ಅಪಾಯಗಳಿವೆ? ಈ ನೀರು ಕುಡಿಯುವುದರಲ್ಲಿ ಕೂಡ ಬಹಳಷ್ಟು ಉತ್ತಮವಾಗಿ ಒಂದು ವಿಚಾರವನ್ನು ಹೇಳಿದ್ದಾನೆ. ಈ ನಮ್ಮ ಆರೋಗ್ಯದ ಮೇಲೆ ಆಗುವಂತಹ ಪ್ರಭಾವದ ಬಗ್ಗೆ ನೀವು ಹೇಳಿದ್ರಲ್ಲ, ಆಗ ಹೇಳ್ತಾನೆ, ಊಟದ ಮೊದಲು ನೀರನ್ನು ಕುಡಿದ್ರೆ ದಪ್ಪ ಇದ್ದವ ಸಪುರ ಆಗ್ತಾನೆ, ಊಟದ ಮಧ್ಯದಲ್ಲಿ ನೀರನ್ನು ಕುಡಿದ್ರೆ ಅವನ ಶರೀರವನ್ನು ಅದೇ ರೀತಿ ಮೇಂಟೈನ್ ಮಾಡ್ತಾನೆ. ಊಟದ ಕೊನೆಯಲ್ಲಿ ನೀರನ್ನು ಕುಡಿದ್ರೆ ಕೃಷಿ ಇದ್ದ ವಸ್ತುಗಳಾಗ್ತಾನೆ ಅಂತ ಹೇಳಿದ್ರೆ ಭೋಜನ ಅರ್ಧ ಅಂತ ಸಮ, ಭೋಜನದ ಅರ್ಧದಲ್ಲಿ ಅಂತ್ಯದಲ್ಲಿ ಸಮಯದಲ್ಲಿ ಆದ್ಯದಲ್ಲಿ ಅಂತ್ಯದಲ್ಲಿ ಮತ್ತು ಸಮವಾಗಿ ನೀರನ್ನು ಸೇವಿಸಿದ್ರೆ ಸುಳುವಿಗೆ ಸೇರಿಸಿದ್ರೆ ಅವ ಕೃಷಿ ಆಗ್ತಾನೆ, ಕೊನೆಗೆ ಸೇರಿಸಿದ್ರೆ ಸ್ಥೂಲ ಆಗ್ತಾನೆ, ಮಧ್ಯದಲ್ಲಿ ಸೇರಿಸಿದ್ರೆ ಸಮಾನವಾಗಿರ್ತದೆ. ಅಷ್ಟು ಚೆನ್ನಾಗಿ ಹೇಳ್ತಾನೆ. ಮತ್ತೆ ನೀರನ್ನು ಹೇಳುವಾಗ ಅಜೀರ್ಣೆ ಭೇಷಜಂವಾರಿ, ಅಜೀರ್ಣ ಇದ್ದವನಿಗೆ ಈ ಬಿಸಿ ನೀರು ಔಷಧ, ಜೀರ್ಣೆ ವಾರಿ ಬಲಪ್ರದಂ, ಜೀರ್ಣ ಇದ್ದವನಿಗೆ ಅದು ಬಲವನ್ನು ಕೊಡ್ತದೆ ಅಂತ. ಇವತ್ತು ನಾವು ಓ ಆರ್ ಎಸ್ ಅಂತ ಹೇಳ್ಬೋದು, ಇದೆಲ್ಲ ಏನು ಮಾಡ್ತದೆ ಅಂದರೆ ಶರೀರಕ್ಕೆ ಬಲವನ್ನು ಕೊಡ್ತದೆ. ಇದನ್ನು ಅವ ಹೇಳ್ತಾನೆ ಆಯುರ್ವೇದ ಶಾಸ್ತ್ರದಲ್ಲಿ. ಇದನ್ನು ನಾವು ಅಡಾಪ್ಟ್ ಮಾಡಿಕೊಳ್ಬೋದು. ತೋರ ಇದ್ದವನಿಗೆ ಸಪ್ಪರಾಗಲಿಕ್ಕೆ, ಸಪ್ಪರ ಇದ್ದವನಿಗೆ ತೋರಾಗಲಿಕ್ಕೆ ಬರೀ ನೀರಿನ ಬದು ವಾಟರ್ ಟ್ರೀಟ್ಮೆಂಟ್, ಅದು ನ್ಯಾಚುರೋಪತಿಯವರು ಹೇಳ್ತಾರೆ ವಾಟರ್ ಟ್ರೀಟ್ಮೆಂಟ್ ಅಂತ. ಅದು ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಅಷ್ಟಾಂಗದಲ್ಲಿ ಸೂತ್ರ ಸ್ಥಾನದಲ್ಲಿ ವಿವರಿಸಿದ್ದಾರೆ. ಇನ್ನೊಂದು ವಿಚಾರ ವ್ಯಾಯಾಮಕ್ಕೆ ಸಂಬಂಧಪಟ್ಟಂತಹದ್ದು. ಇತ್ತೀಚಿನ ವರ್ಷಗಳಲ್ಲಿ ಕುಳಿತು ಹೆಚ್ಚು ಕೆಲಸ ಮಾಡುವಂತಹ ಒಂದು ಪ್ರವೃತ್ತಿ ಇರ್ತದೆ. ಇವರಿಗೆ ಒಂದು ವ್ಯಾಯಾಮದ ಒಂದು ಅವಶ್ಯಕತೆ ಮತ್ತು ವ್ಯಾಯಾಮ ಯಾವ ರೂಪದಲ್ಲಿ ಇರಬೇಕು ಅಂತ? ವ್ಯಾಯಾಮ ಮಾಡಲಿಕ್ಕೆ ಅತ್ಯಂತ ಉತ್ತಮವಾದದ್ದು ನಡಿಗೆ. ಮನುಷ್ಯ ದಿನಕ್ಕೆ ಸಾಧಾರಣವಾಗಿ 5 ಕಿಲೋಮೀಟರ್ನಷ್ಟಾದರೂ ನಡಿಬೇಕು. ಬರೇ ನಿಧಾನವಾಗಿ ನಡೆಯುವುದಲ್ಲ, ಓಡುವುದಲ್ಲ, ಅವನು ನಡಿಬೇಕು. ಸಾಧಾರಣ 1-1.5 ಗಂಟೆಯ ಹೊತ್ತು, ಹೌದು, 1-1.5 ಗಂಟೆ ಹೊತ್ತಿನಷ್ಟು ಸಮಯದಲ್ಲಿ 5-6 ಕಿಲೋಮೀಟರ್, ಗಂಟೆಗೆ 4 ಕಿಲೋಮೀಟರ್ನಷ್ಟು ನಡೆದರೆ ಅದು ಉತ್ತಮ ವ್ಯಾಯಾಮ. ಮತ್ತು ವ್ಯಾಯಾಮದ ಬಗ್ಗೆ ನೀವು ಹೇಳುವಾಗ ಇನ್ನೊಂದು ವಿಚಾರ, ಇವರೇ ವಾಗ್ಭಟಾಚಾರ್ಯರು ಹೇಳಿದ್ದನ್ನು ಹೇಳ್ತೇನೆ ನಾನು. ಅರ್ಧಶಕ್ತಿಯ ನಿಷೇಯ ವಸ್ತು ಬಲಿಬಿಹಿ ಸ್ನಿಗ್ಧ ಭೋಜಿಬಿಹಿ ಅಂತ ಹೇಳ್ತಾನೆ. ವ್ಯಾಯಾಮ ಎಷ್ಟು ಮಾಡಬೇಕು ಅಂದರೆ ನಮ್ಮ ಶಕ್ತಿಯ ಅರ್ಧದಷ್ಟು ಮಾಡಬೇಕು. ಇತ್ತೀಚೆಗೆ ನಾವು ನೋಡಿದ್ದೇವೆ ನಮ್ಮ ಸಿನಿಮಾ ಸ್ಟಾರ್ಗಳು ಮತ್ತೊಬ್ಬರು ಅಧಿಕ ವ್ಯಾಯಾಮ ಮಾಡಿ ಅಸುನಿಗಿದ್ದನ್ನು ಕೂಡ ನಾವು ನೋಡಬಹುದು. ಇದನ್ನು ಮಾಡಬಾರ್ದು. ಅರ್ಧಶಕ್ತಿಯ ನಿಷೇಯ ವಸ್ತು ಬಲಿಬಿಹಿ ಸ್ನಿಗ್ಧ ಭೋಜಿಬಿ, ಸ್ನಿಗ್ಧವಾದ ಆಹಾರವನ್ನು ಸೇವನೆ ಮಾಡಿ ಅವನ ಶಕ್ತಿಯ ಅರ್ಧದಷ್ಟು ಶಕ್ತಿಯಷ್ಟು ಮಾತ್ರ ವ್ಯಾಯಾಮ ಮಾಡಬೇಕು. ನಾನು ಹಾಗೆ ಆಗಬೇಕು, ಹೀಗೆ ಆಗಬೇಕು, ಅಥವಾ 3 ದಿವಸ ಎಲ್ಲ ಬೊಜ್ಜನ್ನು ಕರಗಿಸಬೇಕು, ಇದು ಯಾವತ್ತೂ ಮಾಡಬಾರ್ದು. ಅವನ ಅರ್ಧಶಕ್ತಿಯಷ್ಟು ಮಾತ್ರ ಅವ ವ್ಯಾಯಾಮವನ್ನು ಮಾಡಬೇಕು. ಇನ್ನು ಯೋಗಾಸನ ಅಂತ ಹೇಳಿದರೆ ಇದು ಆಯುರ್ವೇದ ಮತ್ತು ಪತಂಜಲಿ ಯೋಗ ಸೂತ್ರದಲ್ಲಿ, ಅದೇ ರೀತಿ ಇವತ್ತಿನ ಈ ನ್ಯಾಚುರೋಪತಿ ಮತ್ತು ಯೋಗ ಸಿಸ್ಟಮ್ನಲ್ಲಿ ಕೂಡ ಈ ಯೋಗದ ಬಗ್ಗೆ ಹೇಳಿದ್ದಾರೆ. ಯೋಗವನ್ನು ಮಾಡುವಾಗ ಇಂದು ಬಹಳಷ್ಟು ತಪ್ಪು ಅಭಿಪ್ರಾಯ ಇದೆ ನಮ್ಮ ಜನರಲ್ಲಿ. ಯೋಗ ಒಂದು ವ್ಯಾಯಾಮ ಅಲ್ಲ, ಮುಖ್ಯವಾಗಿ ಹೇಳುದು ಯೋಗ ಒಂದು ವ್ಯಾಯಾಮ ಅಲ್ಲ. ಯೋಗ ಅಂದರೆ ಶರೀರ ಮತ್ತು ಮನಸ್ಸನ್ನು ಒಂದು ಕಡೆ ಯೋಜಿಸುವಂತಹ ಒಂದು ಪ್ರಕ್ರಿಯೆ. ಯುಜ್ಯತೆ ಅನೇನ ಯೋಗ ಇತಿ ಯೋಗ ಅಂತ ಹೇಳ್ತಾರೆ. ಯಾವುದು ಚಿತ್ತ ವೃತ್ತಿ ನಿರೋಧ ಯೋಗ, ಮನಸ್ಸಿನ ಬೇರೆ ಬೇರೆ ಆಲೋಚನೆಗಳನ್ನು ಬದಗಿಟ್ಟು ನಮ್ಮ ಶರೀರದ ಬಗ್ಗೆ ನಮ್ಮ ಅಂತರ್ಮುಖವಾಗಿ ಆಲೋಚನೆ ಮಾಡಿಕೊಂಡು ನಾವು ಕೆಲವು ಕ್ರಮಗಳನ್ನು ಮಾಡೋದು ಯೋಗ. ಅದರಲ್ಲಿ ಅಷ್ಟಾಂಗ ಯೋಗಗಳಿವೆ. ನಾವು ಯೋಗ ಅಂದರೆ ಇವತ್ತಿನ ಕಾಲದಲ್ಲಿ ಅಂದರೆ ಯೋಗಾಸನ ಮಾತ್ರ ಯೋಗ ಅಂತ ಕರೀತಿದ್ದಾರೆ, ಅಲ್ಲ. ಅದಕ್ಕಿಂತ ಮುಂದಿನದ್ದು ಎರಡಿದೆ, ಯಮ ನಿಯಮ, ತನ್ನದನ್ನು ತಾನು ತಿದ್ದಿಕೊಳ್ಳುವುದು, ನನ್ನ ಯಾವುದನ್ನು ಮಾಡಬಾರ್ದು ಅದನ್ನು ಮಾಡದೇ ಇರುವುದು, ಇದನ್ನು ಮಾಡಬೇಕು. ನಾನು ಇತ್ತೀಚೆಗೆ ಒಬ್ಬರು ನಮ್ಮನ್ನು ಕರೆದರು ಒಂದು ಭಾಷಣಕ್ಕೆ, ಆಗ ನಾನಿದೆ, ಯಾವುದು ನೀವು ಮಾಡಬಾರ್ದು ಅದನ್ನು ಮಾಡಬೇಡಿ, ಯಾವುದು ಕೇಳಬಾರ್ದು ಅದನ್ನು ಕೇಳಬೇಡಿ, ಯಾವುದನ್ನು ನೋಡಬಾರ್ದು ಅದನ್ನು ನೋಡಬೇಡಿ, ಯಾವುದು ಆಡಬಾರ್ದು ಅದನ್ನು ಆಡಬೇಡಿ, ಇದು 4 ನಿಯಮ ನೀವು ಮಾಡಿದರೆ ಸಮಾಜದಲ್ಲಿ ಶಾಂತಿ ಕಾಪಾಡ್ಬೋದು. ಇದೇ ರೀತಿ ನಾವು ಕೂಡ ಯೋಗಾಸನದಲ್ಲಿ ಯಾವುದೆಲ್ಲ ಮಾಡಬೇಕು, ಎಷ್ಟು ಹೊತ್ತಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ವಿವರಿಸಿದ್ದಾರೆ. ಕೆಲವು ಥರದ ಯೋಗಾಸನಗಳನ್ನು ಮಾಡುವಾಗ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿದರೆ ಉಸಿರನ್ನು ಒಳಕ್ಕೆ ತೆಕ್ಕೊಂಡೇ ಮಾಡಬೇಕು. ಉದಾಹರಣೆಗೆ ಒಂದು ಪ್ರಾಣಾಯಾಮದಲ್ಲಿ ಎಡಮೂಗಿನಿಂದ ಉಸಿರನ್ನು ತೆಕ್ಕೊಂಡ್ರೆ ಮತ್ತು ಬಲಮುಗಿನಿಂದ ಉಸಿರನ್ನು ತೆಕ್ಕೊಂಡ್ರೆ ಅದರಲ್ಲಿ ಶರೀರದಲ್ಲಿ ಕಫ ಮತ್ತು ಪಿತ್ತ ಎರಡು ವೃದ್ಧಿಯಾಗುವಂತಹ ಲಕ್ಷಣಗಳಿವೆ. ತೆಕ್ಕೊಳ್ಳೋದು ಬಿಡದೆ ಎಡಮುಗಿನಿಂದ ಆದರೆ ಕಫ, ಬಲಮುಗಿನಿಂದ ಆದರೆ ಪಿತ್ತ, ಹೀಗೆ ಅದಕ್ಕೆ ಬೇರೆ ಬೇರೆ ಕ್ರಮ ಇದೆ. ಇದರಿಂದಾಗಿ ಎಡಮುಗಿಯಿಂದ ಉಸಿರಾಡಿದರೆ ಬಿ ಪಿ ಕಡಿಮೆ ಆಗ್ಬೋದು, ಅದರ ಬಗ್ಗೆ ಅವನು ಬಲಮುಗಿಯಿಂದಲೇ ಉಸಿರಾಡಿದರೆ ಅವನ ಬಿ ಪಿ ಹೆಚ್ಚಾಗ್ಬೋದು. ಇದನ್ನೆಲ್ಲ ಗುರುಗಳ ಮುಖಕ್ಕೇನೆ ಕಲಿತು ಯೋಗಾಸನ ಮಾಡಬೇಕು. ಕೆಲವು ಕೇವಲ ಅವರಷ್ಟಕ್ಕೆ ಯಾರು ಯೋಗಾಸನ ಮಾಡಲಿಕ್ಕೆ ಹೋಗಬೇಡಿ, ಸರಿಯಾಗಿ ಒಬ್ಬ ಅದರ ಬಗ್ಗೆ ಅನುಭವ ಇದ್ದಂಥ ವ್ಯಕ್ತಿಯಿಂದ ಕೇಳಿ ಮಾಡಿಕೊಂಡು ಹೋಗಬೇಕು. ಇನ್ನೊಂದು ವಿಚಾರ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹದ್ದು, ಈ ಯುವಜನರಲ್ಲಿ ಒಂದು ರೀತಿಯ ಅನ್ರೆಸ್ಟ್ ಅಥವಾ ಒಂದು ಪ್ರೆಷರ್ ಅಥವಾ ಒತ್ತಡವನ್ನು ನಿವಾರಣೆ ಮಾಡುವಂತಹದ್ದು, ನಿರ್ವಹಣೆ ಮಾಡುವಂತಹದ್ರಲ್ಲಿ ಸೋಲ್ತಾರೆ ಅಂತ ಹೇಳಿ, ಈ ಒತ್ತಡ ನಿರ್ವಹಣೆ ಅಂದ್ರೆ ಹೇಗೆ, ಏನ್ ಮಾಡಬೇಕು? ಒತ್ತಡ ನಿರ್ವಹಣೆ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿ, ಮನುಷ್ಯನಿಗೆ ಇವತ್ತಿಂದ ನಾಳೆಗೆ ಅವ ಶ್ರೀಮಂತ ಆಗಬೇಕು, ಇವತ್ತಿಂದ ನಾಳೆಗೆ ಅವನಿಗೆ ಪ್ರಮೋಷನ್ ಆಗಿ ದೊಡ್ಡ ಪೋಸ್ಟಿಗೆ ಹೋಗಬೇಕು, ಅವನನ್ನು ಇನ್ನೊಬ್ಬನೊಟ್ಟಿಗೆ ಕಂಪೇರ್ ಮಾಡಿಕೊಳ್ಳೋದು. ಈ ಕಂಪ್ಯಾರಿಸನ್ ಮತ್ತು ಕಾಂಪಿಟೀಷನ್ ಇದನ್ನು ಎರಡನ್ನು ಬಿಟ್ಟರೆ ಸ್ಟ್ರೆಸ್ ತನ್ನಷ್ಟಕ್ಕೆ ಹೋಗ್ತದೆ. ನಾನೊಬ್ಬರು ವೈದ್ಯ, ಆಚೆ ಇನ್ನೊಬ್ಬ ವೈದ್ಯ ಇದ್ದಾನೆ, ಅವನಿಗೆ ಪ್ರಾಕ್ಟೀಸ್ ಅಷ್ಟು ನನಗೆ ಆಗಬೇಕು ಅಂತ ನಾನು ಇವತ್ತು ಕೇಳಬಾರ್ದು. ನನಗೆ ಒಂದು 35 ವರ್ಷ ಸರ್ವೀಸ್ ಆಯಿತು, ನನ್ನಷ್ಟು ಪ್ರಾಕ್ಟೀಸ್ ಇನ್ನೊಬ್ಬನಿಗೆ ಒಂದು ಕೂತರೆ ನಾಳೆ ಆಗಲಿಕ್ಕಿಲ್ಲ. ಅವ ನನ್ನೊಟ್ಟಿಗೆ ಕಾಂಪಿಟೇಷನ್ ಮಾಡೋದಲ್ಲ, ಅವನಷ್ಟಕ್ಕೆ ಮಾಡಬೇಕು. ನನಗೆ ಇನ್ನೂ ಕೂಡ ಇದೆ, 35 ವರ್ಷದಲ್ಲೇ ಶ್ರೀಕುಮಾರ್ ಅಷ್ಟು ಮಾಡಿದ್ರು, ನನಗೆ 35 ವರ್ಷ ಕಾಲ ಇದೆ ಅಲ್ಲ ಮಾಡಲಿಕ್ಕೆ, ನಾನು ಇವತ್ತು ಮಾಡಬೇಕು ಅಂತ ಮಾಡಬಾರ್ದು. ಈ ಥರದ ಮನೋಸ್ಥಿತಿ ಬಂದರೆ, ಈ ಕಾಂಪಿಟೇಷನ್ ಅನ್ನು ನಿಲ್ಲಿಸಿದರೆ, ಕಂಪ್ಯಾರಿಸನ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದೆ. ಜನರ ಈ ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅದು ಕಡಿಮೆ ಆಗ್ಬೋದು. ಮತ್ತೆ ಸಾತ್ವಿಕ ಆಹಾರವನ್ನು ಸೇವಿಸಿದ್ರೆ ತನ್ನಷ್ಟಿಗೆ ಮನಸ್ಸಿನಲ್ಲಿ ಸ್ಟ್ರೆಸ್ ಕಡಿಮೆ ಆಗ್ತದೆ. ಉದಾಹರಣೆಗೆ ನೆಲ್ಲಿಕಾಯಿ, ಈ ನೆಲ್ಲಿಕಾಯಿಯನ್ನು ದಿನ ಸೇವಿಸಿದಂಗೆ, ಒನ್ ಆ್ಯಪಲ್ ಎ ಡೇ ಅಂತ ಹೇಳಿದ್ದಾರೆ ಯಾವಾಗಲೂ ಬೇರೆ ದೇಶವರು. ನೀವು ಒಂದು ನೆಲ್ಲಿಕಾಯಿ ತೆಗೆಕೊಂಬಂದಿದ್ದೀನಿ, ನಿಮ್ಮ ಶರೀರದಲ್ಲಿ ಎಷ್ಟೋ ಗುಣಗಳನ್ನು ಕೊಡ್ತದೆ. ಅದರಲ್ಲಿ ವಿಟಮಿನ್ ಸಿ ಇದೆ, ಆ್ಯಂಟಿ ಆಕ್ಸಿಡೆಂಟ್ಗಳಿದೆ, ಇದೇ ರೀತಿಯಲ್ಲಿ ಹಲವಾರು ಶರೀರಕ್ಕೆ ಬೇಕಾದಂಥ ವಸ್ತುವಿದೆ. ಆ್ಯಂಟಿ ಸ್ಟ್ರೆಸ್, ಅದು ಸ್ಟ್ರೆಸ್ಸಿಗೆ ಉತ್ತಮ ಮೆಡಿಸಿನ್ ಯಾವುದಂದ್ರೆ ನೆಲ್ಲಿಕಾಯಿ. ಇದನ್ನು ಮನುಷ್ಯ ದಿನಿಸಿ ತಿನ್ಬೋದು. ಒನ್ ಆ್ಯಪಲ್ ಇಡೀ ಅಂತ ಯಾರೋ ಬೇರೆ ದೇಶದ ಹೇಳಿದ್ದನ್ನು ನಾವು ಅಡಾಪ್ಟ್ ಮಾಡಬೇಕಾಗಿಲ್ಲ. ಆಗ ಹೇಳಿದ ಹಾಗೆ ಬೇರೆ ದೇಶದ ಹಣ್ಣನ್ನು ನಾವು ಉಪಯೋಗಿಸಬೇಕು. ಇಲ್ಲಿ ಒಂದು ನೆಲ್ಲಿಕಾಯಿ ತಿನ್ನಿ ದಿನನಿತ್ಯ, ಒಂದು ಗ್ಲಾಸ್ ಮಜ್ಜಿಗೆ ಕೊಡಿ ದಿನನಿತ್ಯ, ಇದರಲ್ಲಿ ನಿಮಗೆ ಎಷ್ಟೋ ಸ್ಟ್ರೆಸ್ ಕಡಿಮೆ ಆಗ್ಬೋದು. ಅದೇ ರೀತಿ ತುಪ್ಪ, ದನದ ತುಪ್ಪವನ್ನು ಸೇವಿಸುವುದು, ಇದು ಮನಸ್ಸಿನ ತುಮುಲಗಳನ್ನು ಕಡಿಮೆ ಮಾಡ್ತದೆ, ಮಾನಸಿಕವಾಗಿ ಶಕ್ತಿಯನ್ನು ಹೆಚ್ಚು ಕೊಡ್ತದೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತದೆ ಉತ್ತಮವಾದ ಮೆಮರಿಯನ್ನು ಮೆಮರಿ ಬೂಸ್ಟರ್ ಆಗಿ ಕೆಲಸ ಮಾಡುವಂಥ ವಸ್ತು ತುಪ್ಪ, ಹಸುವಿನ ತುಪ್ಪ. ಈ ತುಪ್ಪ ಅಂತ ಹೇಳಿದರೆ ಹಾಲು ಮತ್ತು ತುಪ್ಪ, ನಾವು ಸಾಧಾರಣವಾಗಿ ನಮ್ಮ ಊರಿನ ದನಗಳ ಹಾಲು ಅಥವಾ ದೇಶೀಯ ದನಗಳ ಹಾಲು ಅಥವಾ ದೇಶೀಯ ಎಮ್ಮೆಗಳ ಹಾಲನ್ನು ಮನುಷ್ಯ ಉಪಯೋಗ ಮಾಡ್ಬೋದು. ಇದರಲ್ಲಿ ಬೇಕಾದಷ್ಟು ವಸ್ತುಗಳು ನಮಗೆ ಬೇಕಾದಷ್ಟು ಸಿಗುತ್ತವೆ. ಇದು ಕಮರ್ಷಿಯಲ್ ಆಗಿ ಬಂದಂಥ ವಸ್ತು ಯಾವುದು, ಬೇರೆ ದೇಶದಿಂದ ಬಂದದ ದನಗಳಿರ್ಬೋದು, ಜರ್ಸಿ ಇರ್ಬೋದು, ಹಾಲ್ಟಿನ್ ಇದು ಹಾಲು ಅಂತ ಹೇಳೋದಿಲ್ಲ ನಾನು, ಅದು ನಮ್ಮಲ್ಲಿಗೆ ಬಂದದ್ದು ಕಮರ್ಷಿಯಲ್. ಈ ಕಮರ್ಷಿಯಲ್ ಅಂತ ಇರುವುದನ್ನು ಯಾವಾಗ ನಾವು ತೆಗೀತೇವೋ ಆ ಹಣೆಪಟ್ಟಿಯಿಂದ ತೆಗೆದರೆ ಸರಿಯಾಗಿ ಆಗ್ಬೋದು. ಇದೇ ರೀತಿ ನಮಗೆ ಯಾವ ಯಾವ ತರಕಾರಿಗಳು ತಿನ್ಬೋದು ಅಂತ ಹೇಳಿ, ಉದಾಹರಣೆ ನುಗ್ಗೆ. ನುಗ್ಗೆಗೆ ಹೆಸರೇ ಇದೆ, ಶೋಭಾಂಜನ ಅಂತ. ಕಣ್ಣಿಗೆ ಉತ್ತಮವಾದ ಶಕ್ತಿಯನ್ನು ಕೊಡುವಂಥದ್ದು, ಕ್ಯಾಲ್ಸಿಯಂ ಅನ್ನು ಡಿಪೋಸಿಷನ್ ಮಾಡುವಂಥದ್ದು, ಇದು ನುಗ್ಗೆಯ ಇಂದ ನಮಗೆ ಸಿಕ್ಕುವಂತಹ ವಸ್ತು. ಅದೇ ರೀತಿಯಲ್ಲಿ ನಮಗೆ ಬಾಳೆಕಾಯಿಯನ್ನು ನಾವು ಉಪಯೋಗಿಸ್ತೇವೆ, ಅದೇ ರೀತಿ ಬಾಳೆದಿಂದನ್ನು ಕೂಡ ಉಪಯೋಗಿಸ್ಬೋದು, ಬಾಳೆಯ ಹೂವನ್ನು ಉಪಯೋಗಿಸ್ಬೋದು. ಬಾಳೆಯ ಹೂವು ಹೊಟ್ಟೆ ಒಳಗೆ ಹುಣ್ಣು, ಜಠರದ ಹುಣ್ಣು, ಉದಾಹರಣೆ ಅಲ್ಸರ್ಸ್ ಇತ್ಯಾದಿಗಳಿಗೆ ಬಹಳಷ್ಟು ಉತ್ತಮವಾದ ಔಷಧ. ಅದೇ ರೀತಿಯಲ್ಲಿ ಕುತ್ತಿಗೆಯಲ್ಲಿ ಬರುವಂಥ ಗಳಗಂಡ ಅಥವಾ ಗೋಯ್ಟರ್, ಇಂತಹ ಸಂಬಂಧ ರೋಗಕ್ಕೆ ಕೂಡ ಬಹಳಷ್ಟು ಉತ್ತಮವಾದ ಅಂಥ ವಸ್ತುಗಳನ್ನು ನಾವು ಬಿಟ್ಟಿದ್ದೇವೆ, ಅದನ್ನು ನಾವು ಇವತ್ತು ಸೇವಿಸಬೇಕು. ಅದೇ ರೀತಿ ಕುಂಬಳಕಾಯಿ ಬಹಳಷ್ಟು ಉತ್ತಮವಾದ ವಸ್ತು. ಎಷ್ಟೋ ಮಂದಿ ಕಿಡ್ನಿ ಡಿಸೀಸ್ ಅಂಥದ್ದು ಇದ್ದವರು ಕೂಡ ಕುಂಬಳಕಾಯಿ ರಸವನ್ನು ಸೇವಿಸಿ ನಾನು ಹುಷಾರಾದಂತೆ ಹೇಳುವ ಎಷ್ಟೋ ಒಳ್ಳೆ ಅರಿತವರು ಕೂಡ ನಾನು ಕೇಳಿದ್ದೇನೆ. ಇದೇ ರೀತಿ ಇನ್ನು ಕಾಲಕಾಲಕ್ಕೆ ತಿನ್ನುವಂಥದ್ದು ಅಂತ ನಾವು ಹೇಳ್ತೇವೆ. ನಾವು ಈಗ ಕೂಡ ಆಹಾರ ಉತ್ಸವಗಳನ್ನೆಲ್ಲ ನೆರವೇರಿಸ್ತೇವೆ. ಆಟಿ ತಿಂಗಳಲ್ಲಿ ಆಟಿಟೊಂಜಿ ಒಣಸು, ಆಟಿಟೊಂಜಿ ದಿನ ಅಂತ ನಾವು ಮಾಡ್ತೇವೆ. ಆದರೆ ಆವತ್ತಿಗೆ ಅದನ್ನು ನಿಲ್ಲಿಸ್ತೇವೆ. ಬರೀ ಆಟಿ ಮಾತ್ರ ಅಲ್ಲ, 12 ತಿಂಗಳಲ್ಲಿ ಕೂಡ ತಿನ್ನುವ ಉತ್ತಮವಾದ ವಸ್ತುಗಳು ಎಷ್ಟು ಇದೆ. ಉದಾಹರಣೆಗೆ ಆಟಿಯಲ್ಲಿ ತಿನ್ನುವಂತಹ ವಸ್ತುಗಳು ಹಸಿರು ಸೊಪ್ಪುಗಳಿರ್ಬೋದು, ಅದೇ ರೀತಿಯಲ್ಲಿ ಬಿದಿರಿನ ಕಣಿಲೆ ಇರ್ಬೋದು. ಬಿದಿರಿನ ಕಣಿಲೆಗೆ ಶರೀರದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವಂಥ ಗುಣ ಇದೆ, ಅದನ್ನು ಸೇವನೆ ಮಾಡ್ಬೋದು. ಅದೇ ಹಲಸಿನಕಾಯಿ ಆಗುವ ಹಲಸಿನಕಾಯಿ ತಿನ್ಬೋದು, ಮಾವಿನಕಾಯಿ ಆಗುವ ಮಾವಿನಕಾಯಿಯನ್ನು ತಿನ್ಬೋದು. ಯಾವ ವಸ್ತುಗಳೆಲ್ಲ ನಮಗೆ ಸಿಗ್ತದೋ ಅದನ್ನೆಲ್ಲ ತಿನ್ನಿ. ಉದಾಹರಣೆಗೆ ಬಾಳೆದಿಂಡ ತಿಂದರೆ ನಮ್ಮ ಯುರಿನರಿ ಸಿಸ್ಟಮ್ ಬೂಸ್ಟರ್ ಅದು, ಆ ಥರ ವರ್ಕ್ ಮಾಡ್ತದೆ. ಮತ್ತು ಮಜ್ಜಿಗೆ, ಬೆಣ್ಣೆ, ತುಪ್ಪ ಇದನ್ನು ತಿಂದಾಗ ಎಣ್ಣೆಗಳ ಬಗ್ಗೆ ನಮ್ಮ ಊರಿನಲ್ಲಿ ತೆಂಗಿನೆಣ್ಣೆ ತಿನ್ನುವುದೇ ಒಳ್ಳೆಯದು. ನಮ್ಮ ಊರಲ್ಲಿ ಯಾವುದು ಬೆಳೀತದೋ ಆ ಎಣ್ಣೆನೇ ತಿನ್ನಿ. ಮತ್ತೆ ಪಾಮ್ ಆಯಿಲ್ ಇತ್ಯಾದಿಗಳನ್ನು ಆದಷ್ಟು ಅವಾಯ್ಡ್ ಮಾಡುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ವಿಚಾರ, ರಾತ್ರಿ ನಿದ್ರೆ ಎಷ್ಟು ಬೇಕು, ಅಥವಾ ಶಿಫ್ಟ್ನಲ್ಲಿ ಕೆಲಸ ಮಾಡುವವರು ಇರ್ತಾರೆ, ರಾತ್ರಿಯ ಬದಲು ಹಗಲು ನಿದ್ದೆ ಮಾಡುವಂಥ ಒಂದು ಅನಿವಾರ್ಯತೆ ಇರ್ತದೆ, ಈ ನಿದ್ದೆಯ ಒಂದು ನಿಯಂತ್ರಣ ಹೇಗೆ? ನಿದ್ದೆ ಸಾಧಾರಣವಾಗಿ ಮಕ್ಕಳಿಗೆ 8-10 ಗಂಟೆ ನಿದ್ದೆ ಬೇಕು, ದೊಡ್ಡವರಿಗೆ ಸಾಧಾರಣವಾಗಿ 6 ಗಂಟೆಯಷ್ಟು ನಿದ್ದೆ. 24 ಗಂಟೆಯಲ್ಲಿ 1/4 6 ಗಂಟೆಯಷ್ಟು ನಿದ್ದೆ ಒಬ್ಬ ಮನುಷ್ಯ ರಾತ್ರಿ ಮಾಡಬೇಕು. ಆಯುರ್ವೇದ ಶಾಸ್ತ್ರದಿಂದ ಬಹಳ ಚೆನ್ನಾಗಿ ಹೇಳಿದ್ದಾನೆ, ರಾತ್ರಿ ನೀನು 2 ಗಂಟೆ ಹೊತ್ತು ನಿದ್ದೆ ಕಡಿಮೆ ಮಾಡಿದರೆ ಹಗಲು 1 ಗಂಟೆ ನಿದ್ದೆ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಹೇಳಿದ್ದಾನೆ. ರಾತ್ರಿ 1-4 ಗಂಟೆ ಹೊತ್ತು ನಿದ್ದೆ ಮಾಡಲಿಕ್ಕೆ ಬರ್ತದೆ ಒಬ್ಬನಿಗೆ, ಮತ್ತೆ 2 ಗಂಟೆ ಹೋಯ್ತು ಅವನದು, ಹಗಲು 1 ಗಂಟೆ ನಿದ್ದೆ ಮಾಡ್ಬೋದವ. ಆದರೆ ಹಗಲೇ ನಿದ್ದೆಯನ್ನು ಜಾಸ್ತಿ ಮಾಡಬೇಡ. ಉದಾಹರಣೆಗೆ ಮಧುಮೇಹದ ಒಂದು ಪೂರ್ವರೂಪ ಅದರ ಬರೆದಂತಹ ಕಾರಣವನ್ನು ಹೇಳುವಾಗ ಅಲ್ಲಿ ಚರಕಾಚಾರ್ಯರು ಹೇಳ್ತಾರೆ, ಜ್ವಾಸೊಪ್ಪನವನ್ನು ವರ್ಜನೆ ಮಾಡು ನೀನು, ಇಲ್ಲದ್ರೆ ಡಯಾಬಿಟಿಸ್ ಬರ್ಬೋದು ಅಂತ. ಬಹಳಷ್ಟು ಆಶ್ಚರ್ಯ, ನನಗೂ ಕೂಡ ಗೊತ್ತಿರಲಿಲ್ಲ. ನಾನು 10-30 ವರ್ಷ ಆಯಿತು ಆಯುರ್ವೇದ ವೈದ್ಯನಾಗಿ ಪ್ರಾಕ್ಟೀಸ್ ಮಾಡೋದು, ಯಾಕೆ ಹೇಳಿದಂತ ನಾನು ಇತ್ತೀಚೆಗೆ ಅಧ್ಯಯನ ಮಾಡಿ ನೋಡ್ತೇನೆ. ಹಗಲು ನಿದ್ದೆ ಮಾಡಿದರೆ ಅವನನ್ನು ಬಿಸಿಲಿಗೆ ಸೂರ್ಯನ ಕಿರಣ ಅವನ ಮೈಗೆ ಬೀಳುವುದಿಲ್ಲ. ಸೂರ್ಯನ ಕಿರಣ ಬೀಳಲಿಲ್ಲ ಅಂತಾರೆ ವಿಟಮಿನ್ ಡಿ ಸಿಕ್ಕುವುದಿಲ್ಲ. ವಿಟಮಿನ್ ಡಿ ಸಿಕ್ಕುವುದಿಲ್ಲ ಅಂದರೆ ಡಯಾಬಿಟಿಸ್ ಜಾಸ್ತಿ ಆಗ್ತದೆ. ಡಯಾಬಿಟಿಸ್ ಕಡಿಮೆ ಮಾಡಲಿಕ್ಕೆ ಇವತ್ತು ಮಾಡರ್ನ್ ಮೆಡಿಸಿನ್ ಅವರಾಗಲಿ ಯಾರೇ ಆಗಲಿ ಕೊಡೋದು ವಿಟಮಿನ್ ಡಿ ಸಪ್ಲಿಮೆಂಟ್ ಕೊಡೋದು. ಆದ ಕಾರಣ ರಾತ್ರಿ ಶಿಫ್ಟ್ ಇರುವವರು, ಹಗಲು ಮಲಗುವವರು ಕೂಡ, ರಾತ್ರಿ ಹಗಲು ಇಡೀ ಮಲಗೋದು ಬೇಡ. ರಾತ್ರಿ 6 ಗಂಟೆ ಏನಿದೆಯನ್ನು ಹಗಲು 3 ಗಂಟೆಯನ್ನೇ ಮಾಡಿ ಬೆಳಗಿನ ಹೊತ್ತು ಮತ್ತು ಸಂಜೆ ಹೊತ್ತು ಸ್ವಲ್ಪ ಹೊತ್ತಾದರೂ ಸೂರ್ಯನ ಕಿರಣ ನಿಮ್ಮ ಮೈ ಮೇಲೆ ಬೀಳುವಂತೆ ಮಾಡಿಕೊಳ್ಳಿ. ಇದರಿಂದ ವಿಟಮಿನ್ ಡಿ ತೆಗೆದು ನಿಮಗೆ ಬರುತ್ತೆ. ವಿಟಮಿನ್ ಡಿ ಶರೀರದಲ್ಲಿ ಇಲ್ಲದಿದ್ದರೆ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಳ್ಳುವುದಿಲ್ಲ. ಪೋಲಿಕ್ ಆ್ಯಸಿಡ್ ಇಲ್ಲದಿದ್ದರೆ ಐರನ್ ಅನ್ನು ತೆಗೊಳ್ಳುವುದಿಲ್ಲ. ಆದ ಕಾರಣ ಪೋಲಿಕ್ ಆ್ಯಸಿಡ್ ಸಿಕ್ಕುವಂಥ ಆಹಾರವನ್ನು ತೆಗೊಳ್ಳಿ, ಐರನ್ ನಮ್ಮ ಶರೀರಕ್ಕೆ ಅಬ್ಸಾರ್ಬ್ ಆಗ್ತದೆ. ವಿಟಮಿನ್ ಡಿಯನ್ನು ನಮ್ಮ ಶರೀರಕ್ಕೆ ಪಡ್ಕೊಳ್ಳುವ ಹಾಗೆ ಮಾಡಿ, ಆಗ ಮಾತ್ರ ಕ್ಯಾಲ್ಸಿಯಂ, ನಾನು ಕ್ಯಾಲ್ಸಿಯಂ ತಿಂತೀನಿ ಕ್ಯಾಲ್ಸಿಯಂ ಪ್ರಯೋಜನವಿಲ್ಲ, ಎಷ್ಟು ಕ್ಯಾಲ್ಸಿಯಂ ತಿಂದರೂ ಪ್ರಯೋಜನ ಇಲ್ಲ, ಕ್ಯಾಲ್ಸಿಯಂ ಮುಳುಗಿಸಿಟ್ಟು ಪ್ರಯೋಜನ ಇಲ್ಲ, ಅವನಿಗೆ ವಿಟಮಿನ್ ಡಿ ಬೇಕು. ಆದ ಕಾರಣ ಹೊರಗೆ ಸೂರ್ಯನ ಅಡಿಗೆ ಹೋಗಿ ಸೂರ್ಯನ ಶಾಖವನ್ನು ಪಡೆದುಕೊಳ್ಬೇಕು. ಒಂದು ಮಾತಿದೆ, ಆರೋಗ್ಯಂ ಭಾಸ್ಕರಾದಿತ್ಯದಿಂದ, ಸೂರ್ಯನಿಂದ ನಮಗೆ ಆರೋಗ್ಯ ದೊರಕುವುದು. ಅದಕ್ಕೆ ನಾವು ಸೂರ್ಯ ನಮಸ್ಕಾರ ಮತ್ತೊಂದು ಹೆಸರು ಬಂದದ್ದೇ ಹಾಗೆ, ಭಾಸ್ಕರನಿತ್ಯದು ಅಂದರೆ ಸೂರ್ಯನಿತ್ಯ ನಮ್ಮ ಆರೋಗ್ಯ. ಆದ ಕಾರಣ ಹಗಲು ಹೊತ್ತು ಸ್ವಲ್ಪ ಆದರೂ ಅಡ್ಡಾಡಬೇಕು. ಇದನ್ನು ಬಿಟ್ಟು ಇವತ್ತಿನ ಈ IT ಕಂಪನಿಯವರು ಇರ್ಬೋದು, ಯಾರು ಇರ್ಬೋದು, ಇವರೆಲ್ಲರಿಗೂ ನಾನೊಂದು ಅವರಿಗೆ ನಾನು ತಿಳಿಸುವುದಂತ ಹೇಳಿದೆ, ಹಗಲು ಹೊತ್ತಿನಲ್ಲಿ 1 ಗಂಟೆ ಆದರೂ ಅವರ ನೌಕರರನ್ನು ಹೊರಗೆ ಹೋಗ್ಲಿಕ್ಕೆ ಬಿಡುವಂಥ ವ್ಯವಸ್ಥೆ ಮಾಡಬೇಕು. ಇಡೀ ದಿವಸ ಒಳಗೆ ಕೂತು ಕೆಲಸ ಮಾಡೋದನ್ನು ಹೊರಗೆ ಹೋಗ್ಲಿಕ್ಕೆ 1 ಗಂಟೆ ಹೊತ್ತು ಬಿಡಿ, ಅವರಿಗೆ ಆರೋಗ್ಯ ಒಳ್ಳೇದಾಗ್ಬೋದು, ಇನ್ನೂ ಹೆಚ್ಚು ಕೆಲಸ ಸಂಸ್ಥೆಯಲ್ಲಿ ಮಾಡ್ಬೋದು. ಈಗ ವ್ಯಾಯಾಮ ಮತ್ತು ಜೊತೆಗೆ ಒಂದು ರೀತಿಯ ಧ್ಯಾನ ಅಥವಾ ಒಂದು ಸತ್ಸಂಗ, ಇದರ ಒಂದು ಅವಶ್ಯಕತೆ ಏನು ಒಂದು ಉತ್ತಮವಾದಂತಹ ಜೀವನ ಶೈಲಿಯಲ್ಲಿ? ಉತ್ತಮ ಜೀವನ ಶೈಲಿಯಲ್ಲಿ ಸತ್ಸಂಗಕ್ಕೂ ಕೂಡ ಬಹಳಷ್ಟು ಮುಖ್ಯವಾದ ಒಂದು ಪಾತ್ರ ಇದೆ. ಈ ಮನುಷ್ಯನಿಗೆ ಶಾರೀರಿಕ ದೋಷಗಳು, ಶಾರೀರಿಕವಾಗಿ ವಾತಪಿತ್ತ ಕಪಾಂತ ದೋಷ ಇದ್ದ ಹಾಗೆ ಮನಸ್ಸಿನಲ್ಲಿ ರಜಸ್ಸು ಮತ್ತು ತಮಸ್ಸು ಅಂತ ಹೇಳುವ 2 ದೋಷಗಳಿವೆ. ರಜಸ್ ತಮಶ್ಚದವು ದೋಷ ಉದಾಹೃತವು ಅಂತ ಹೇಳ್ತಾನೆ ಶಾಸ್ತ್ರದಲ್ಲಿ. ಮನಸ್ಸಿನ ಒಂದು ಶಕ್ತಿ ಅಂದರೆ ಸತ್ವ, ಮನಸ್ಸಿನ ದೋಷ ಅಂದರೆ ರಜಸ್ಸು ಮತ್ತು ತಮಸ್ಸು. ತಮಸ್ಸು ಅಂದರೆ ಒಂದು ಆಲಸ್ಯಾಗಿರುವಂಥದ್ದು, ರಜಸ್ಸು ಅಂದರೆ ಸಿಟ್ಟು, ಇನ್ನೊಬ್ಬನಿಗೆ ಕಾಂಪಿಟೇಷನ್ ಮಾಡುವುದು ಇತ್ತು. ಈ ಎರಡನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ಅವನಿಗೆ ಸತ್ಸಂಗ ಅಗತ್ಯ. ಸತ್ಸಂಗದಲ್ಲಿ 2 ವಿಚಾರಗಳು ಬರ್ತದೆ. ಒಂದು, ತನ್ನಲ್ಲಿ ಇದ್ದದನ್ನು ಹೊರಗೆ ಹಾಕುವುದು, ಮತ್ತೆ ಒಳ್ಳೆಯದನ್ನು ತೆಕ್ಕೊಳ್ಳುದು. ಇದಕ್ಕೆ ಹೇಳುವುದು ಗುರು ಅಂತ, ಗುರುವಿನ ಕೈಯಿಂದ ತೆಕ್ಕೊಳ್ಳುದು. ಗುರುವಿಗೆ 2 ಕೆಲಸ, ಒಂದು ಇವನಲ್ಲಿ ಇರತಕ್ಕಂತಹ ಕೆಟ್ಟ ಗುಣಗಳನ್ನು ತೆಗೆದುಗೊಳಿಸುವುದು, ಒಳ್ಳೆ ಗುಣಗಳನ್ನು ಉದ್ದೀಪನಗೊಳಿಸುವುದು. ಇದಕ್ಕೆ ಸತ್ಸಂಗ ಅಂತ ಹೇಳುದು. ಇದನ್ನು ಮಾಡಿದರೆ ಮನಸ್ಸಿನ ಆರೋಗ್ಯ ಉತ್ತಮವಾಗುತ್ತದೆ. ಮನಸ್ಸಿನ ಆರೋಗ್ಯಕ್ಕೆ ಹೇಳುವ ಚಿಕಿತ್ಸೆಯಲ್ಲಿ ಇದನ್ನು ಕೂಡ ಹೇಳಿದ್ದಾನೆ. ಚರಕ ಸಮಿತಿಯಲ್ಲಿ ಇದನ್ನು ಕೂಡ ಹೇಳ್ತಾರೆ, ಮಾನಸಿಕ ರೋಗ ಚಿಕಿತ್ಸೆಯನ್ನು ಸತ್ಸಂಗವನ್ನು ಮಾಡು, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳು, ಸಜ್ಜನರೊಟ್ಟಿಗೆ ಸೇರು. ಅದನ್ನು ಹೇಳಿದ್ದು ಸಜ್ಜನರ ಸಂಘವಾದ ಹೆಜ್ಜೆಯನ್ನು ಸವಿದಂತೆ ಅಂತ ಇಂದಿನ ಅವರು ಹೇಳಿದ್ದು ಸುಮ್ಮನೆ ಅಲ್ಲ, ನಿಜವಾಗಿ ಇದು ಸಜ್ಜನರ ಸಂಘ ಮಾಡಿ, ಇದುವೇ ಸತ್ಸಂಗ. ಈಗ ನಿಸರ್ಗದಿಂದ ನಾವು ಕಲಿಬೇಕಾಗಿರುವಂತಹ ಪಾಠ, ನಮ್ಮ ಜೀವನವನ್ನು ನಿಸರ್ಗಕ್ಕೆ ಹತ್ತಿರವಾದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ ಅಂತ ಹೇಳಿ, ಇದರ ಬಗ್ಗೆ ಹೇಳಿ. ಇದು ಮೊನ್ನೆ ತಾನೇ ನನ್ನ ಮಿತ್ರರೊಬ್ಬರು ಒಂದು ಕಡೆಯಿಂದ ನನಗೆ ಕೇಳಿದ್ರು, ಭೂಮಿಗೆ ಮತ್ತು ಮನುಷ್ಯನಿಗೆ ಏನೋ ಒಂದು ಸಂಪರ್ಕ ಇದೆ ಅಂತ ಹೇಳಿ. ಸರ್, ಇವರೊಬ್ಬರು ಎಂಜಿನಿಯರ್, ಆರ್ಕಿಟೆಕ್ಟ್ ಎಂಜಿನಿಯರ್, ನಮಗೆ ಮೊನ್ನೆ ಭೇಟಿಯಾದಂಥವರು ಇಲ್ಲಿ ಖರಗಪುರ IIT. ಭೂಮಿಗೆ ಮತ್ತು ಮನುಷ್ಯನಿಗೆ ಬಹಳ ಹತ್ತಿರದ ಸಂಬಂಧ ಇದೆ ಅಂತೆ ಸರ್. ಅದು ನಾನೊಂದು ಆರ್ಕಿಟೆಕ್ಟ್, ಕಾಶಿಯ ಆರ್ಕಿಟೆಕ್ಟ್ ಅನ್ನು ನೋಡುವ ನನಗೆ ಹೇಳಿದ್ರು ಅಂತ. ಅದನ್ನು ಹೇಳಿದೆ, ಹೌದು ಸರ್, ಭೂಮಿ ದೇಹ ಪ್ರಭೇದೇನ ದೇಶ ಮಾಹುರಿಯ ದ್ವಿಧಾಸ್ಮೃತ. ಭೂಮಿಯನ್ನು ಮತ್ತು ದೇಹವನ್ನು ಎರಡನ್ನು ಒಂದಕ್ಕೊಂದು ಕಂಪೇರ್ ಮಾಡಿ ಹೇಳ್ತಾನೆ. ಅದಕ್ಕೆ ಭೂಮಿ ಹೇಗಿದೆಯಾ ಹಾಗೆ ಮನುಷ್ಯನಿರ್ತಾನೆ. ಉದಾಹರಣೆಗೆ ಉತ್ತರ ಭಾರತದ ಮನುಷ್ಯನ ಪ್ರಕೃತಿ, ಅವನ ರೂಪ, ಅವನ ವರ್ಣ ದಕ್ಷಿಣ ಭಾರತಕ್ಕೆ ಬೇರೆ ಆಗ್ತದೆ. ನಮ್ಮ ನೆರೆಯ ರಾಜ್ಯ ತಮಿಳುನಾಡಿಗೆ ಹೋಗಿ ನೋಡಿ, ನಾವು ಹೆಚ್ಚು ಬೆಳ್ಳಗಾಗಬೇಕಂತ ಪ್ರಯತ್ನ ಮಾಡಲು ಬೆಳ್ಳಗಾಗೋದಿಲ್ಲ, ಕಪ್ಪಾಗ್ತಾನೆ ಮನುಷ್ಯ. ಯಾಕೆಂದರೆ ಅಲ್ಲಿಯ ಕಥೆ ಆಗಿದೆ. ಹಾಗೆ ನಮ್ಮ ಭೂಮಿಗೂ ಮತ್ತು ಮನುಷ್ಯನಿಗೆ ಹತ್ತಿರ ಇದನ್ನು ತಿದ್ದಿ ಸರಿ ಮಾಡಲಿಕ್ಕೆ ನಾವು ಹೋದರೆ ನಮಗೆ ತೊಂದರೆ. ನಾವು ಭೂಮಿ ಹೇಗಿದೆಯಾ ಹಾಗೆ ನಮ್ಮ ಮಿತ್ರ ಇನ್ನೊಬ್ಬರು ಇದ್ದಾರೆ ಕಾನ್ಪುರದವರು, ಅವರೇ ಜೈಸ ದೇಶ ವೈಸ ವೇಷ ಅಂತ ಹೇಳಿಕೊಂಡು ಅವರು ಯಾವಾಗಲೂ ಯಾವ ಭೂಮಿಯಲ್ಲಿ ಹೇಗಿದೆಯಾ ಅದಕ್ಕೆ ಹೊಂದಿಕೊಂಡು ನಾವು ಇರಬೇಕಾದ ಆಹಾರ ವಿಹಾರ ಪ್ರತಿಯೊಂದು ಕೂಡ ಆಯಾಯ ಭೂಮಿಗೆ ಹೊಂದಿಕೊಂಡು ಇರುವಂಥದ್ದು ಸಹಜ. ಬಹಳ ಸಂತೋಷ ಡಾಕ್ಟರ್ ಶ್ರೀಕುಮಾರ್ ಅವರೇ. ಜೀವನ ಶೈಲಿಯ ವ್ಯತ್ಯಾಸದಿಂದಾಗಿ ಯಾವ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಹಾಗೂ ನಮ್ಮ ಉತ್ತಮವಾದಂತಹ ಜೀವನ ಶೈಲಿಯನ್ನು ಯಾವ ರೀತಿ ನಾವು ರೂಪಿಸಿಕೊಳ್ಳಬೇಕು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುವಂತಹ ಒಂದು ಮಾತನ್ನು ಎಷ್ಟರ ಮಟ್ಟಿಗೆ ನಾವು ಅನುಷ್ಠಾನ ಮಾಡಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆರೋಗ್ಯ ರಕ್ಷಣೆಯಲ್ಲಿ ಜೀವನ ಶೈಲಿಯ ಪಾತ್ರ, ಈ ಕುರಿತು ಪುತ್ತೂರು ತಾಲೂಕಿನ ಈಶ್ವರ ಮಂಗಲದ ಡಾಕ್ಟರ್ ಶ್ರೀಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रुपए मासिक पेंशन होगी सुनिश्चित 55 रुपए से 200 रुपए की की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जनसेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ರೈತ ಮಿತ್ರರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 54,500 ರೂಪಾಯಿ, ಹೊಸ ಅಡಿಕೆ 31,000 38,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 22,000 27,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 6,400 9,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 16,000 ರೂಪಾಯಿ, ಎರಡನೇ ವರ್ಗದ್ದು 12,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲಿಗೆ 2,850 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 2,950 ರೂಪಾಯಿ, ಐಆರ್ ರೇಟ್ ಕ್ವಿಂಟಾಲಿಗೆ 2,900 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,200 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,300 ರೂಪಾಯಿ, ಕೆಂಪು ಬೆಲ್ಲ 4,000 ರೂಪಾಯಿ, ಕಪ್ಪು ಬೆಲ್ಲ 4,100 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 28,000 ರೂಪಾಯಿ, ಕಾಳುಮೆಣಸು 38,000 ರೂಪಾಯಿ, ಮೈಸೂರು ಬಾಳೆ 2,200 ರೂಪಾಯಿ, ಕದಳಿ 3,000 ರೂಪಾಯಿ, ಗಾಳಿ 3,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 3,400 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ವಾಣಿಯಲ್ಲಿ ಮಿಶ್ರ ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕಿನ ಕಾವು ಗ್ರಾಮದ ಕೃಷ್ಣಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಈಗ ದಿವ್ಯಾ ಸಂಪತ್ ಅವರ ಧ್ವನಿಯಲ್ಲಿ ವಚನವೊಂದನ್ನು ಕೇಳೋಣ. ಜಗತ್ತು ಬ್ರಹ್ಮವೆಂದು